ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಗ್ಗೆ 9:05. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 10-9-8 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನಾ ಪ್ರಾಕೃತಿಕ ಆಪದಾ ಕಿ ಸ್ಥಿತಿ ಮೇ ಬೀಮಾ ದ್ವಾರಾ ಕಿಸಾನೋ ಕೋ ಆರ್ಥಿಕ ಸುರಕ್ಷಾ ದೇನೆ ಕಿ ಓರ್ ಏಕ್ ಕದಮ್. ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ. ಬರ್ತಾ ಹೈ ವಿಶ್ವಾಸ ಜಬ್ ಮಿಲ್ತಿ ಹೈ ಸಹೂಲಿಯತ್, ಮೇರಿ ಪಾಲಿಸಿ ಮೇರೆ ಹಾಥ್. ಬರ್ತಾ ಹೈ ವಿಶ್ವಾಸ ಜಬ್ ಅಪ್ನಿ ಭಾಷಾ ಮೇ ಮಿಲ್ತಿ ಹೈ ಜಾನಕಾರಿ, ಮಾಜಿ ಪಾಲಿಸಿ ಮಾಜಾ ಹತಿ. ಬರ್ತಾ ಹೈ ವಿಶ್ವಾಸ ಜಬ್ ಪಹುಂಚತಿ ಹೈ ಆಪ್ಕಿ ಫಸಲ್ ಬೀಮಾ ಪಾಲಿಸಿ ಆಪ್ ತಕ್, ಮಾರಿ ಪಾಲಿಸಿ ಮಾರೆ ಹಾಥ್. ಬರ್ತಾ ಹೈ ವಿಶ್ವಾಸ ಜಬ್ ಪಾಲಿಸಿ ಕಿ ಏಕ್ ಏಕ್ ಬಾತ್ ಸಮಝಾತೆ ಹೈ ದ್ವಾರ ಪರ ಆಕರ್. ಎನ್ ಪಾಲಿಸಿ ಎನ್ ಕೈಯಲ್, ಮೇರಿ ಪಾಲಿಸಿ ಮೇರೆ ಹಾಥ್ ಅಭಿಯಾನ ಕೆ ತಹತ್ ಬೀಮಾ ಕಂಪನಿಯಾ ಪಹುಂಚಾ ರಹಿ ಹೈ ಆಪ್ಕಿ ಫಸಲ್ ಬೀಮಾ ಪಾಲಿಸಿ ಆಪ್ಕೆ ದ್ವಾರ. ಅಪ್ನಿ ಫಸಲ್ ಬೀಮಾ ಪಾಲಿಸಿ ಔರ್ ಜಾನಕಾರಿ ಲೇನೆ ಜರೂರ್ ಆಯೆ. ಫಸಲ್ ಬೀಮಾ ಸೇ ಸಂಬಂಧಿತ ಜಾನಕಾರಿ ಕೆ ಲಿಯೆ ಹೆಲ್ಪ್ ಲೈನ್ ನಂಬರ್ 1-4-4-4-7 ಪರ್ ಕಾಲ್ ಕರೆ. ಫಸಲ್ ಬೀಮಾ ಕರಾವೋ, ಸುರಕ್ಷಾ ಕವಚ ಪಾವೋ. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣೀ, ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ. ಗೆಳೆದರೆ, ಶರನ್ನವರಾತ್ರಿ ಸಂದರ್ಭದಲ್ಲಿ ನವರಾತ್ರಿಯ ಆರಂಭದಿಂದ ಅಕ್ಟೋಬರ್ 11 ಪ್ರತಿದಿನ ಬೆಳಿಗ್ಗೆ 9:45 ನವರಾತ್ರಿಯ ನವದೇವಿಯರು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪಂಚಮಂ ಸ್ಕಂದ ಮಾತೇತಿ ಷಷ್ಠ ನವರಾತ್ರಿಯ ಪ್ರತಿದಿನದ ದೇವಿಯರನ್ನು ಪರಿಚಯಿಸುವ ಈ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 9:45. ನವಮಂ ಸಿದ್ಧಿದಾತ್ರಿ ಚ ನವ ದುರ್ಗಾ ಪ್ರಕೀರ್ತಿತಃ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ ನವರಾತ್ರಿಯ ನವದೇವಿಯರು, ನವರಾತ್ರಿಯ ನವದೇವಿಯರು, ನವರಾತ್ರಿಯ ನವದೇವಿಯರು. ಅಕ್ಟೋಬರ್ 11 ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ನವರಾತ್ರಿಯ ನವದೇವಿಯರ ಕುರಿತ ಕಾರ್ಯಕ್ರಮ ಸರಣಿ. ರೈತ ಬಾಂಧವರೇ, ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಕೊರಟಗೆರೆ ಗ್ರಾಮದ ರೈತರಾದ ಹರೀಶ್ ಕೆಎನ್ ಇವರೊಂದಿಗಿನ ಸಂದರ್ಶನವನ್ನು ಆರಿಸೋಣ. ಬನ್ನಿ, ಇವರ ಕೃಷಿ ಅನುಭವ ಏನಂತ ಕೇಳೋಣ. ನಾವೆಲ್ಲರೂ ಇವರನ್ನ ಸಂದರ್ಶಿಸಲಿದ್ದಾರೆ ಹೆಚ್ಎಂ ಮಹೇಶ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಜ್ಜಂಪುರ ತಾಲೂಕು ಕೊರಟಗೆರೆ ಗ್ರಾಮದ ಹರೀಶ್ ಕೆಎನ್ ಎಂಬ ರೈತರಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹರೀಶ್ ಅವರೇ, ಎಷ್ಟು ತಮ್ಮಲ್ಲಿ ಜಮೀನು ಇರತಕ್ಕಂಥದ್ದು? ನಮ್ದು 10 ಇದೆ, ಜಾಯಿಂಟ್ ಫ್ಯಾಮಿಲಿ, ಮತ್ತಿಂದ ಕೃಷಿ ಮಾಡ್ತಾರೆ. ಅದು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ? ಅಪ್ಪನ ಕಾಲದಿಂದಲೂ ವ್ಯವಸಾಯನೇ ಮಾಡ್ತಾರೆ, ಅದು ಅದರಲ್ಲಿ ನಾವು ತೊಡಗಿದ್ದೀವಿ. ಆದ್ರೆ ತಾವು ಈ ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತ? ನಾವು ಬಂದು 15 ಆಯ್ತು ಸರ್. ಆಸಕ್ತಿ ಬರ್ಲಿಕ್ಕೆ ಕಾರಣ? ಆಸಕ್ತಿ ರೈತರ ಮನೇಲಿ ಹುಟ್ಟಿದ್ವಿ, ಹಂಗಾಗಿ ಅಪ್ಪ ಮಾಡಿದ ಕೆಲಸ ನೋಡ್ದಾ ನೋಡ್ದಾ ನಾವು ಕಲ್ತ್ವಿ. ಎಜುಕೇಶನ್ ಆಯ್ತು, ಕೆಲ್ಸಕ್ಕೆ ಹೋದ್ವಿ, ಆ ಸ್ಯಾಲರಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ, ಬಿಟ್ ಬಂದು ಮತ್ತೆ ರೈತರ ಕೆಲಸನೇ ಮಾಡಿಸ್ತಾ ಇದೆ. ತಾವು ಓದಿರೋದಿಲ್ಲ ತನಕ ಅಂತ? ಸರ್, ಐಟಿ ಆಗಿದೆ ಸರ್, ITS ಆಗಿದೆ. ಗೌರ್ಮೆಂಟ್ ಕೆಲಸನೂ ಸಿಕ್ಕಿತ್ತು, ಅದನ್ನ ರಿಸೈನ್ ಮಾಡಿ ಮನೆ ಸೇರ್ಕೊಂಡಿದ್ದೀವಿ. ಕಾರಣ ಏನು ಅಂತೀರಿ? ಗೌರ್ಮೆಂಟ್ ಕೆಲಸ ಸಿಕ್ಕರು ಬಿಟ್ಟಿರೋದಕ್ಕೆ? ಸ್ಯಾಲರಿ ಕಡಿಮೆ ಇತ್ತು ಸರ್, ತಿಂಗಳ 9,000 ನನ್ನ ಜೀವನಕ್ಕೆ ಆಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಸ್ಯಾಲರಿ. ಆಮೇಲೆ ಸರ್ವಿಸ್ ಆದ್ಮೇಲೆ ಇವತ್ತು ಮನೆ ಬಾಡಿಗೆ ಕಟ್ಕೊಂಡು ಟೌನಲ್ಲಿ 25-30 ಸಂಬಳ ತಗೊಂಡು ಲೈಫ್ ಲೀಡ್ ಮಾಡಕ್ ಆಗಲ್ಲ. ಮನೇಲಿ ದುಡುಗುಮೆ ಮಾಡೋಣ ಅಂತೇಳಿ ಹೈನುಗಾರಿಕೆ ತಗೋವಾಗ ಅದನ್ನು ಅಷ್ಟು ಕಡಿಮೆ ಆಯ್ತು, ಅಡಿಕೆ ಕಡೆ ಜಾಸ್ತಿ ಗಮನ ಕೊಡ್ತಾ ಇದೀವಿ. ಈ ಒಂದು 10 ಏನೇನು ಬೆಳೆಗಳನ್ನು ತಾವು ಬೆಳ್ಕೊಂಡಿರೋದು ಅಂತ? ಸರ್, ನಾವು ಫಸ್ಟು ಅಪ್ಪವರೆಲ್ಲ ರಾಗಿ ಎಲ್ಲ ಬೆಳೀತಿದ್ರು, ಈಗೀಗ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಂಡು ಅಡಿಕೆ ಜಾಸ್ತಿ ಮಾಡ್ಕೊಂಡಿದೀವಿ. ರಾಗಿ ಮನೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬೆಳ್ಕೊಂತೀವಿ. ಅದನ್ನ ಬಿಟ್ಟರೆ ಅಡಿಕೆನೇ ಸರ್ ಮೇಜರ್ ಕ್ರಾಪು. ಇಂಟೀರಿಯರ್ ಕ್ರಾಪ್ ಆಗಿ ಬಾಳೆ ಬೆಳೀತಾ ಇದೀವಿ, ಅನುಕೂಲ ಆಗಿದೆ ಬಾಳೆಲ್ಲ. ಈ ಅಡಿಕೆನೇ ಮೇಜರ್ ಕ್ರಾಪ್ ಅಂದ್ರಲ್ಲ, ಈ ಅಡಿಕೆಗೆ ಯಾಕೆ ಜಾಸ್ತಿ ಅವಲಂಬನೆ ಆಗಿರ್ತಕ್ಕಂಥದ್ದು ನೀವು ಕೂಡ ಆಗಿದ್ದೀರಿ ಅಂತಾನೆ, ಕಾರಣ ಏನು ಅಂತ? ಎಲ್ಲಿ ಸಕ್ಕರೆ ಇರುತ್ತೆ ಅಲ್ಲೇ ಇರಬೇಕು ಅಂತ ಕಾನ್ಸೆಪ್ಟು, ಅದು ಎಲ್ಲಿ ಜಾಸ್ತಿ ಬರುತ್ತೆ ಅದನ್ನೇ ಜಾಸ್ತಿ ಬೆಳೆಯಕ್ಕೆ ಇಷ್ಟಪಡ್ತಾರೆ. ಹಂಗಾಗಿ ಅಡಿಕೆನೆ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಬೆಳೀತಾ ಇದೀವಿ. ಆಮೇಲೆ ಈಗ ತರಕಾರಿ ಬೆಳೀತೀನಿ, ಆಲೂಗಡ್ಡೆ ಬೆಳೀತಿದ್ವಿ. ಒಂದು ವರ್ಷ ರೇಟ್ ಸಿಗೋದು, ಒಂದು ವರ್ಷ ರೇಟ್ ಸಿಗ್ತಿರ್ಲಿಲ್ಲ. ಈ ಭಾರತದ ವ್ಯವಸಾಯ ಹೆಂಗಾಯ್ತು ಅಂದ್ರೆ ಪ್ರಕೃತಿ ಒಡನೆ ಆಡ ಜೂಜಾಟ ಅಂತ, ಮಾನ್ಸೂನ್ ಒಡನೆ ಆಡ ಜೂಜಾಟ. ಒಂದಷ್ಟು ಮಳೆ ಬಂದಿತ್ತು, ಒಂದಷ್ಟು ಮಳೆ ಬರಲ್ಲ, ಅದನ್ನ ಹೆಚ್ಕೊಂಡು ನಾವು ಪೈರು ಬೆಳೆಯಕ್ ಆಗಲ್ಲ ಸರ್. ಹಂಗಾಗಿ ಅಡಿಕೆ ಕಡೆಗೆ ಜಾಸ್ತಿ ಆಸಕ್ತಿ ಕೊಟ್ವಿ. ಅಡಿಕೆ ಬೆಳೆಯೋದ್ರಿಂದ ಖರ್ಚು ಕಡಿಮೆ, ಅದು ಮೇಂಟೆನೆನ್ಸ್ ಚೆನ್ನಾಗಿ ಅಂತ ಯಾವ ರೀತಿ ಅನಿಸ್ತದೆ ತಮಗೆ? ಇಲ್ಲ ಸರ್, ಅದು ಮೇಜರ್ ಪ್ರಾಬ್ಲಮ್ ಲೇಬರ್ದು. ಬೆಳೆಗಳಿಗೆ ಕಳೆ ಕೀಳಕ್ಕಾಗ್ಲಿ ಏನೇ ಕಲ್ಟಿವೇಷನ್ ಮಾಡಕ್ ಬರಲ್ಲ, ಹಂಗಾಗಿ ಲೇಬರ್ ಕಾಸ್ಟ್ ಜಾಸ್ತಿ ಆಯ್ತು. ಆಮೇಲೆ ಗೊಬ್ಬರ ಎಲ್ಲ ಜಾಸ್ತಿ ಆಯ್ತು, ಔಷಧಿ ರೇಟು ಕಾಸ್ಟ್ಲಿ. ನಾವು ಹಾಕ್ಬೇಕಾದ್ರೆ ರೇಟು ಮಾರೋ ಟೈಮಲ್ಲಿ ಇರಲ್ಲ, ಅವಾಗ ರೇಟ್ ಡಿಫ್ರೆನ್ಸ್ ಆದಾಗ ನಮಗೆ ಆದಾಯ ವ್ಯಯ ಎಲ್ಲ ಈಕ್ವಲ್ ಆಗೋದು. ಇದರಿಂದ 10,000 ರೂಪಾಯಿ ಲಾಭ ನಿರೀಕ್ಷೆ ಮಾಡ್ಬೋದಿತ್ತು ಅಷ್ಟೇ. 5 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸತಿ ಒಳ್ಳೆ ಇಳುವರಿ ಬರೋದು, ಅವಾಗೆಲ್ಲ ಮಾತ್ರ ಲಾಭ ಮಾಡ್ತಿದ್ವಿ. ಇನ್ನು ಉಳಿದಂತೆ ಲಾಸ್ ಜಾಸ್ತಿ ಅನುಭವಿಸಿರೋದು ಈ ತರಕಾರಿ ವಿಚಾರದಲ್ಲಿ. ಹಂಗಾಗಿ ಅಡಿಕೆ ಕಡೆ ಜಾಸ್ತಿ ಒಲವು ಕೊಟ್ವಿ ಸರ್. ಈ ಅಡಿಕೆಗೆ ಒಲವು ಕೊಟ್ಟಾಗ ಲಾಭ ಜಾಸ್ತಿ ಬರುತ್ತೆ ಅಂತಾನ? ಒಂದ್ ಟೈಮಲ್ಲಿ ಅಡಿಕೆಗೆ ತುಂಬಾ ರೇಟ್ ಇರಲಿಲ್ಲ, ಆ ಸಮಯದಲ್ಲೂ ನೋಡಿದೀವಿ. ಈಗ ಏನೋ ಜಾಸ್ತಿ ರೇಟ್ ಬಂದಿದೆ, ಏನ್ ಅನ್ಸುತ್ತೆ ತಮ್ಗೆ? ಸರ್, ಮೊದ್ಲು ಅಡಿಕೆ ರೇಟು 1,500 ರೂಪಾಯಿ ಇತ್ತು ನಮ್ಮಅಪ್ಪ ಸ್ಟಾರ್ಟಿಂಗ್ ಬೆಳಿಬೇಕಾದ್ರೆ. ಅವತ್ತು ಬಂಗಾರದ ಬೆಲೆ 3,500 ರೂಪಾಯಿ ತಪ್ಪಿ 4,000 ರೂಪಾಯಿ ಇತ್ತು ಗ್ರಾಮ್ ಅನ್ಸುತ್ತೆ. ಇವತ್ತು ಅಡಿಕೆ ರೇಟು ಜಂಪ್ ಆಗಿದೆ, ಬಂಗಾರದ ರೇಟು ಜಂಪ್ ಆಗಿದೆ. ಅವತ್ತು 50 ರೂಪಾಯಿಗೆ ಎಣ್ಣೆ ಸಿಗೋದು, ಇವತ್ತು 180 ರೂಪಾಯಿ ಆಗಿದೆ. ಅಲ್ಲಿಗೆ ಅಲ್ಲಿಗೆ ಈಕ್ವಲ್ ಆಗಿದೆ ಸರ್. ಹಾಗಾಗಿ ತಾವು ಅಡಿಕೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಯಾವ ಭಾಗದ ಅಡಿಕೆ ತಾವು ಹಾಕಿರೋದು? ಸರ್, ನಮ್ದು ಸ್ವಂತದ್ದೇ ಬೀಜ, ನಮ್ಮಅಪ್ಪ ಮಾಡಿದ ಹಳೆಕಾಲದ ತೋಟದ 40 ವರ್ಷದ ತೋಟ. ಅದರಲ್ಲೇ ಒಳ್ಳೆ ಸೆಲೆಕ್ಟೆಡ್ ಮರ, ದುಂಡು ಗಾಯಿ ಹಿಡ್ಕೊಂಡು ಚೆನ್ನಾಗಿ ಇಳ್ದು ಬರೋ ಅಂತ ಮರಗಳು, ಫಸಲು ಬಿಡೋ ಅಂತ ಮರಗಳು ತಕೊಂಡು ಅದರಲ್ಲಿ ಒಳ್ಳೆ ಹಣ್ಣುಗೋಟು ತಕೊಂಡು ಮಾಡಿದೀವಿ ಸರ್. ನಾವು ಬೀಜ ನಾವೇ ಮಾಡ್ಕೊಂಡಿರೋದು. ಈ ಬೀಜಗಳ ಆಯ್ಕೆ ಮಾಡ್ಬೇಕಾದ್ರೆ ಏನೇನು ಅದ್ರದ್ದು ನೋಡ್ತಿರತ್ತ ಕ್ವಾಲಿಟಿಗಳನ್ನ? ಮೇಜರು ಬಾಲ್ಗಾಯಿಂದ ಬರುತ್ತೆ ಅಡಿಕೆ ಕಾಯಿನಾಗ, ಉದ್ದ ಬರುತ್ತೆ ಕಾಯಿ, ಆ ಕಾಯಿ ಫಸಲು ಕಡಿಮೆ. ಆಮೇಲೆ ದುಂಡ್ಗಾಯಿ, ಸಣ್ಣ ಗಾಯಿ, ಸಿಪ್ಪೆ ಸಣ್ಣಗಿರ್ಬೇಕು, ಒಳ ದುಂಡು ದಪ್ಪ ಇರಬೇಕು. ಅಂತ ಮರನ್ನ ನಾವು ಕಾಯಿ ಕಡಿತೀವಿ. ಅದು ಸೆಲೆಕ್ಷನ್ ಇದೆ ಅಂತಂದ್ರೆ ಆ ಮರನ ಗೊನೆ ಕೊಯ್ಯಲ್ಲ, ಅದ್ರ ಮೇಗ್ಲಿ ಗೊನೆ ಕೊಯ್ದು ಅದು ಗೊನೆ ಬಿಟ್ಟಿರ್ತೀವಿ. ಅದನ್ನ ಫುಲ್ ಹಣ್ಣದ ತನಕ ಬಿಡ್ತೀವಿ, ಫುಲ್ ಬಲಿಬೇಕು. ಸಿಪ್ಪೆ ಎಲ್ಲ ನಾರ್ನಾರ್ ತರ ಬರ್ಬೇಕು, ಆ ತರ ಹಣ್ಣದ ತನಕ ಬಿಟ್ಟು ಲಾಸ್ಟ್ ಅದನ್ನ ಕೊಯ್ದು ಸಪರೇಟ್ ಅಲ್ಲಿ ತಗೊಂಡ್ಬರ್ತೀವಿ ಸರ್. ಅದಕ್ಕೆ ಬೇರೆ ಯಾವ್ದೇ ಮರದ ಗೋಟು ಮಿಕ್ಸ್ ಆಗಬಾರ್ದು, ಆ ರೀತಿ ಸೆಲೆಕ್ಷನ್ ಮಾಡಿ ತಗೊಂಡ್ಬರೋದು ಅದನ್ನ ಗೋಟನ. ಗೋಟು ಬಿಟ್ಟ ಮೇಲೆ ಅದನ್ನ ತಾವು ಸೆಲೆಕ್ಷನ್ ನೋಡಿ ಸೆಲೆಕ್ಷನ್ ಮಾಡೋದು? ಅದರಲ್ಲಿ ಹಸಿಕಾಯಿ ಕಡಿತೀವಿ, ಅದ್ರಲ್ಲಿ ಸಿಪ್ಪೆ ಸಣ್ಣಗಿ ದುಂಡು ದಪ್ಪ ಇರಬೇಕು, ಅದನ್ನ ಮೊದಲು ಸೆಲೆಕ್ಟ್ ಮಾಡ್ತೀವಿ. ಆ ಮರಕ್ಕೆ ಸ್ವಯಂ ಒಂದು ಇದು ಒಂದು ಪೇಂಟ್ ಏನಾದ್ರೂ ದಾರ ಕಟ್ಬಿಡ್ತೀವಿ. ಆ ಮರ ಮತ್ತೆ ಗೊನೆ ಕೊಯ್ಯಲ್ಲ, ಅದು ಫುಲ್ ಹಣ್ಣತ್ತಿ ಇದಾಗಬೇಕು, ಫುಲ್ ಒಣಗಿದ ಮೇಲೆ ಅದು ಮರದಲ್ಲೇ ಫುಲ್ ಬಲ್ತ್ ಮೇಲೆ ಮಾತ್ರ ಕೊಯ್ಬೇಕು. ಅದಕ್ಕೆ ಕೊಯ್ದ್ರೆ ಅದು ಗೋಟಿಗೆ ಬರಲ್ಲ. ಆ ತರ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಅದನ್ನು ಸಪರೇಟ್ ಅದನ್ನ ಇಕ್ಕೊಂಡು ಸಪರೇಟ್ ಅಲ್ಲಿ ಬೀಜ ಮಾಡ್ಕೊಂತೀವಿ ಸರ್. ಅದನ್ನ ಈ ರೀತಿ ಮಾಡಿದಂತ ಬೀಜನ ಎಷ್ಟೆಕರೆ ಜಮೀನಲ್ಲಿ ತಾವು ಇದನ್ನ ಈ ಒಂದು ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥ? ಸರ್, ನಮ್ದು ಏನು ಡೆವಲಪ್ಮೆಂಟ್ ಮಾಡಿದ್ವಿ ಅಷ್ಟು ನಮ್ಮ ತೋಟದ್ದೇ ಬೀಜ. ವರ್ಷ ಒಂದು 10 ಡಬ್ಬ ಅಂತಂದ್ರೆ ಒಂದ್ ಡಬ್ಬಕ್ಕೆ 600 ಒಂದು 1,000 ಗಿಡ ಸೊಸೆ ಮಾಡ್ಕೊಂತೀವಿ. ನಮ್ಮ ಅವಶ್ಯಕತೆ ಎಷ್ಟು ಇದಷ್ಟು ನಾವು ಉಪಯೋಗಿಸ್ಕೊಂತೀವಿ. ಪರಿಚಯ ಇರೋರಿಗೆ ಅವ್ರಿಗೆ ಮಾತ್ರ ಸೊಸೆ ಕೊಡ್ತೀವಿ ಸರ್. ನಾವೇನು ಕಮರ್ಷಿಯಲ್ ಆಗಿ ಸೊಸೆ ಮಾಡ್ತಿಲ್ಲ, ಮನೆ ಯೂಸ್ ಮಾಡ್ಕೊಂತೀವಿ. ಆದ್ರೆ ಸೆಲೆಕ್ಷನ್ ಬೀಜ ಯಾರು ಇವತ್ತಿಗೂ ಲೋಪದೋಷ ಏನು ಇಲ್ಲ, ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಸರ್. ನಮ್ದು ಎಷ್ಟು ವರ್ಷಕ್ಕೆ ಇಳುವರಿ ತಾವು ಕೊಡ್ತಕ್ಕಂಥದ್ದು ತಾವು ಕೊಟ್ಟ ಸಸಿಗೆ? ಸರ್, ಯಾವ್ದೇ ಗಿಡ ಹಾಕಿದ್ರು 5 ವರ್ಷ ಬೇಕು ಸರ್. 4 ವರ್ಷಕ್ಕೆ ಒಂಬಳೆ ಕೀಳುತ್ತೆ, ಒಂಬಳೆ ಕಿತ್ರ ಒಂಬಳೆ ನಿಲ್ಲಲ್ಲ, ಯಾಕಂದ್ರೆ ಮರ ಇನ್ನು ಬಲ್ಕ ಇರಲ್ಲ, ಗರ್ಭ ಕಟ್ಟ ಶಕ್ತಿ ಅದಕ್ಕಿರಲ್ಲ. ಹಂಗಾಗಿ 5.5 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಪ್ರಾಯ ಅಂದ್ರೆ 8ರಿಂದ 9 ವರ್ಷ ಒಳ್ಳೆ ಅಡಿಕೆ ಸ್ಟಾರ್ಟ್ ಆಗಬೇಕು ಅಂದ್ರೆ 9 ವರ್ಷ ತನಕ ಬರ್ಬೇಕು ಸರ್. ಒಳ್ಳೆ ಈಳ್ ತೆಗಿತೀನಿ ಅಂದ್ರೆ 70-80 ಕ್ವಿಂಟಲ್ ಮೇಲೆ ಕೊಯ್ತೀನಿ ಅಂದ್ರೆ ಅಷ್ಟಿಗೆಲ್ಲ ಕೊಯ್ತೀವಿ. 15 ಚೀಲ 10 ಚೀಲ ಸಿಗುತ್ತೆ ಸ್ಟಾರ್ಟಿಂಗ್ ಸ್ಟೇಜ್. ವರ್ಷ ವರ್ಷಕ್ಕೆ ಡೆವಲಪ್ ಆಗದೆ ಹೋಗುತ್ತೆ. ಮೇಜರ್ ನಾವ್ ಹೆಂಗೆ ಗಿಡ ಸಾಕ್ತೀವಿ ಅವು ನಮಗೆ ಅಷ್ಟು ಆದಾಯ ಕೊಡ್ತವೆ. ತಾವೀ ಗೋಟ್ ತಂದು ತಾವೇ ಒಂದು ಬೀಜ ಮಾಡ್ತೀನಿ ಅಂತ ಹೇಳಿದ್ರೆ ಸಸಿ ಮಾಡೋ ಒಂದು ವಿಧಾನದ ಬಗ್ಗೆ ತಾವು ಯಾವ ರೀತಿಯಾದ ಒಂದು ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿ ಸಸಿಗಳನ್ನ ಮಾಡ್ತೀರಿ? ಗೊನೆ ಕೊಯ್ಕೊಂಬಂದ್ಮೇಲೆ ಗೊನೆ ಮೊದಲಿಸಲೇ ಬಡಿಬಾರ್ದು. ಅದ್ರಗಿರ ನೀರಿನ ಅಂಶ ಗೊನೆಗಿರ ಅಂಟ್ಕೊಂಡ್ರೆ ಕಾಯಿಗಳಿಗೆ ಅದ್ರಗಿರ ಅಂಶನೆಲ್ಲ ಬೆಳಕೊಂಡ ತನಕ ಒಂದು 10-15 ದಿವಸ ಬಿಟ್ಟು ನೆರಳಲ್ಲೇ. ಆಮೇಲೆ ಅದೆಲ್ಲ ಬೇರ್ಪಡಿಸ್ಕೊಂಡು ಕ್ಲೀನಾಗಿ ಅದನ್ನೆಲ್ಲ ಮಟ್ಟ ಮಾಡ್ಕೊಂಡು ಈ ಸೊಪ್ಪಿನ ಮಡೆ ಮಾಡ್ತಾರಲ್ಲ ಹಿಂದಿನ ಕಾಲ ಆ ತರ ಮಡೆ ಮಾಡಿ ಅದಕ್ಕೆ ಮೇಜರ್ ಅಂತಂದ್ರೆ ಇರುವೆ ಬಾಡ್ದಂಗೆ ಪೋರಟ್ ಅಂತ ಪೌಡರ್ ಬರುತ್ತೆ, ಸುತ್ತಲೂ ಹಾಕ್ತಿವಿ ಪೊರೋಟ್ ಪೌಡರ್ ಹಾಕಿ. ಮೇಕೆ ಈ ಗಾಬ್ ಬರುತ್ತಲ್ಲ ಈ ರಾಗಿದು ಭತ್ತದ್ದು ಎಷ್ಟು ಇಂಥ ತರ್ಗು ಏನಾರ ಮುಚ್ಚಿ ಡೈಲಿ ನೀರು ಸಿಂಪಡಣೆ ಮಾಡ್ಬೇಕು ಸರ್. ಜಸ್ಟ್ ಒಂದು 8-10 ನಿಮಿಷ ಬಿಟ್ಟರೆ ಸಾಕು, ಅಲ್ಲಿಗೆ ಒಂದು 3 ತಿಂಗಳಿಗೆ ಮೊಳಕೆ ಸ್ಟಾರ್ಟ್ ಆಗುತ್ತೆ. ಗೆಪ್ಪೆ ಸೊಸೆ ಮಾಡಂಗಿದ್ರೆ ಗೆಪ್ಪೆ ಸೊಸೆ ಮಾಡ್ಬೋದು. ಗೆಪ್ಪೆ ಸೊಸೆ ಯಾಕೆ ಇವಾಗ ಮಾಡ್ತಿಲ್ಲ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಅಂತ. ಲೇಬರು ಗಿಡಕ್ಕೆ ಲೇಬರ್ ಬೇಕು, ಗಿಡ ತುಂಬಕ್ಕೆ ಲೇಬರ್ ಬೇಕು ಅಂತ. ಪ್ಯಾಕೆಟ್ ಸೊಸೆ ಆದ್ರೆ ಈಸಿ ಆಗುತ್ತೆ ಅಂತ ಪ್ಯಾಕೆಟ್ ತುಂಬ್ಕೊಂತಿದ್ದಾರೆ. ಆದ್ರೆ ಮೇಜರ್ ಏನಂದ್ರೆ ಗೆಪ್ಪೆ ಸೊಸೆನೇ ಒಳ್ಳೇದು ರೈತರಿಗೆ. ಆದ್ರೆ 90% ಗೆಪ್ಪೆ ಸೊಸೆ ಮಾಡ್ತಿಲ್ಲ, ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ಗೋಸ್ಕರ. ಆಮೇಲೆ ಗುಂಡಿ ಆಳವಾಗಿ ಹೊಡಿಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಿಲ್ಲ ಸರ್. ತಾವು ಯಾವ ಒಂದು ಅನುಸರಿಸಿ ತಾವು ಗಿಡ ಸಸಿಗಳನ್ನ ಮಾಡಿರೋದು ಅಂತ? ಸರ್, ನಾವು ಅಷ್ಟು ಗೆಪ್ಪೆ ಸೊಸೆ ಮಾಡ್ಕೊಂಡಿದ್ವಿ, ನಮ್ಮ ಸ್ವಂತಕ್ಕೆ ಹಾಕೊಂಡಿರೋದು. ನಮ್ಮ 4 ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗೋದು ಸರ್. ಅಲ್ಲಿ ಪಾಚಿಲ್ಲೇ 2 ವರ್ಷ ಬಿಡ್ತೀವಿ, ಬಿಟ್ಟು 3ನೇ ವರ್ಷಕ್ಕೆ ಗಿಡ ಹಾಕ್ಬಿಡ್ತೀವಿ. ಅಲ್ಲೇ ಗಿಡ ದೊಡ್ಡದಾಗಿರ್ತದೆ. ಈಗ ಬೇರೆಯವರಿಗೆ ಕೂಡ ಸಸಿಗಳನ್ನ ಗೆಪ್ಪೆ ಸಸಿ ಮಾಡಲ್ಲ? ಅದ್ರಾಗ ಚೆನ್ನಾಗಿರೋ ಸೆಲೆಕ್ಷನ್ ಬೀಜ ಬೇಕಾದ್ರೆ ಫ್ರೆಂಡ್ಸ್ಗಳು ಕೇಳ್ತಾರೆ. ನಮ್ಮ ಎರಡು ಟ್ರ್ಯಾಕ್ಟರ್ ಡಿಗ್ಗರ್ ಇದಾವೆ, ನಾವು ಗುಂಡಿ ಹೊಡಿ ಹಾಕೋದಾಗ ಕೇಳ್ತಾರಲ್ಲ ಸಸಿ ಇದೆ ಅಂದ್ರೆ ನಮ್ಮ ಇದ್ರೆ ಕೊಡ್ತೀವಿ, ಅಂದ್ರೆ ಒಳ್ಳೆ ನಮಗೆ ಗೊತ್ತಿರೋ ರೈತರ ಮಾತ್ರ ಕೊಡಿಸ್ತೀವಿ ಸರ್. ಒಟ್ಟು ಗೆಪ್ಪೆ ಸಸಿಗೂ ಮತ್ತೆ ಪ್ಯಾಕೆಟ್ ಸಸಿಗೂ ಎರಡಕ್ಕೂ ತಮ್ಮಲ್ಲಿ ಬೇಡಿಕೆ ಇದೆ? ಹ್ಞೂ ಸರ್, ಬೇಡಿಕೆ ಇದೆ. ಅನುಭವಿರ ರೈತರು ಹಳಬ್ರಲ್ಲ ಗೆಪ್ಪೆ ಸಸಿ ಕೇಳ್ತಾರೆ. ಈಗ ಹೊಸಬ್ರು ಯುಕ್ರೇನ್ ಹೋಗ್ತಾರೆ, ನಿಮ್ಗೆ ಸ್ಟ್ರೆಸ್ ಆಗಬಾರ್ದು, ಕಡಿಮೆ ಖರ್ಚಲ್ಲಿ ಕೆಲಸ ಆಗ್ಬೇಕು ಅಂತ ಪ್ಯಾಕೆಟ್ ಸಸಿ ಇಷ್ಟಪಡ್ತಾರೆ. ಈ ಗೆಪ್ಪೆ ಸಸಿ ಮತ್ತೆ ಪ್ಯಾಕೆಟ್ ಸಸಿ ಇದ್ರ ನಿರ್ವಹಣೆ, ಅದರಿಂದ ಎಷ್ಟು ವರ್ಷ ಅದನ್ನ ಭೂಮಿಲಿ ಬಸಾಕೋದು ಎಷ್ಟಾಗಿರ್ಬೋದು, ಪ್ಯಾಕೆಟ್ ಅಲ್ಲಿ ಎಷ್ಟು ವರ್ಷ ಬಿಡ್ತೀರ, ಯಾವ ರೀತಿ ಅದನ್ನ? ಮೊಳಕೆ ಕಟ್ಟಿ 6 ತಿಂಗಳಿಗೆ ಪ್ಯಾಕೆಟ್ ತುಂಬಿದ್ರೆ ಅಲ್ಲಿಂದ ಮತ್ತಿಂದ 8-10 ತಿಂಗಳಿಗೆ ಅದು ರೆಡಿ ಅದಕ್ಕೆ ಹಾಕ್ಬೋದು, ತಗೊಂಡೋಗಿ ಜಮೀನಿಗೆ ಬೇರೆ ಕಡೆ ರಿಸ್ಟ್ರಿಕ್ಟ್ ಮಾಡ್ಬೋದು. ಆದ್ರೆ ಪ್ಯಾಕೆಟ್ ಸಸಿಯಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಮಣ್ಣು ಎಷ್ಟು ತುಂಬಿಡ್ತೀವಿ ಅದರಲ್ಲಿರೋ ಸಾರಾಂಶ ಮಾತ್ರ ಎಳ್ಕೊಳತ್ತೆ. ಗೆಪ್ಪೆ ಸಸಿ ಹಾಕೋದ್ರಿಂದ ಭೂಮಿ ಮಾಡೋದ್ರಿಂದ ಭೂಮಿಗೆ ನಾವು ಒಂದಿಷ್ಟು ನೀರು ಕಡಿಮೆ ಹೆಚ್ಚು ಕಡಿಮೆ ಒಂದಿಷ್ಟು ಲೇಟ್ ಆದ್ರೂ ಸಮಸ್ಯೆ ಬರಲ್ಲ. ಅದಕ್ಕೆ ಭೂಮಿಲಿ ತೇವಾಂಶ ಇರುತ್ತೆ, ಅದು ಬೇರೆ ಅಡಿಕೆ ಆಳು ಹೋಗಿರುತ್ತೆ, ಅದರಲ್ಲಿ ಚೆನ್ನಾಗಿ ಬೆಳ್ಕೊಳತ್ತೆ, ಹಂಗಾಗಿ ಬಡ್ಡೆ ದಪ್ಪ ಬರುತ್ತೆ ಸರ್. ಈ ಗೆಪ್ಪೆ ಸಸಿ ಮಾಡೋದ್ರಿಂದ ಸಸಿಯಿಂದ ಸಸಿಗೆ ಅಂತರ ಎಷ್ಟಿಷ್ಟು ಮಾಡಿರ್ತಾರೆ? 1.5 ಅಡಿ ಇರ್ತೀವಿ ಸರ್ ನಾವು, 1-1.5 ಅಡಿ. ಅದಕ್ಕಿಂತ ಕಡಿಮೆ ಮಾಡಿದ್ರೆ ಗಿಡ ಸೈಜ್ ಬರಲ್ಲ. ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಒಳ್ಳೇದು. ಎಷ್ಟು 1 ಎಕರೆಗೆ ತಾವು ಕೂರಿಸಿರ್ತಕ್ಕಂಥದ್ದು ಸರ್? 600 ಗಿಡ 9-9 ದೈಹಿಕ ಮಾಡಬೇಕು. ಈ ವರ್ಷ ಹೇಳ್ತಾರೆ 6-8 ಮಾಡ್ರಿ, ಗಿಡ ಜಾಸ್ತಿ ಕೊಡ್ತವೆ, ಫಸಲು ಚೆನ್ನಾಗಿ ಕೊಯ್ಯುತ್ತೆ ಅಂತಾರೆ. ಅದು ಸುಳ್ಳು ಮಾಹಿತಿ ಸರ್. ಯಾವುದೇ ಕಾರಣಕ್ಕೂ 9-9 ಗಿಡ ಗರಿಯಿಂದ ಗರಿಗೆ ಕೂಡಬಾರ್ದು. ಅಡಿಕೆ ಮರದ್ದು ಒಂದು ಗರಿ ಇನ್ನೊಂದು ಮರದ ಗರಿ ಕೂಡಿದ್ರೆ ಏನಾಗುತ್ತೆ ಅಂದ್ರೆ 4-5 ಅಂಬಾಳಿ ಕೀಳೋ ತೋಟ 3 ಅಂಬಾಳಿಗೆ ಸುಸ್ತಾಗುತ್ತೆ. ಯಾಕೆಂತೀರ, ಈಗ ಜಾಗ ಇರಲ್ಲ, ಬೇರೆ ಗಾಳಿ ಆಡಕ್ಕಾಗಲ್ಲ, ಕಲ್ಟಿವೇಷನ್ ಮಾಡಕ್ ಬರಲ್ಲ, ಹತ್ತತ್ರ ಹಾಕ್ಲೇಬಾರ್ದು. 9-9 ಕರೆಕ್ಟ್ ಅಳತೆ ಸರ್ ಅಡಿಕೆ ಗಿಡ ಹಾಕಕ್ಕೆ. 600 ಗಿಡ 1 ಎಕರೆ ಕರೆಕ್ಟ್ ಆಗಿ ಕೊರುತ್ತೆ. 9-9 ಹಾಕಿದ್ರೆ ನೀರು ಎಳ್ಕೊಳುತ್ತೆ, ಗೊಬ್ಬರ ಎಳ್ಕೊಳುತ್ತೆ ಎಲ್ಲ ಕಾನ್ಸೆಪ್ಟ್. ಸೂರ್ಯನ ಕಿರಣ ಭೂಮಿ ಬೀಳ್ದಂಗಿದ್ರೆ ಯಾ ನೀವು ಏನೇ ಸೀಮೆ ಗೊಬ್ಬರ ಹಾಕ್ರಿ, ಧನಿ ಗೊಬ್ಬರ ಹಾಕ್ರಿ, ಭೂಮಿ ವರ್ಕ್ ಮಾಡಲ್ಲ. ಸೂರ್ಯನ ಕಿರಣ ಭೂಮಿ ಮ್ಯಾಗ ಬೀಳ್ಬೇಕು. ಈ 8-6 ಕ್ವಶನ್ ಆಗ್ತಾರೆ, ಅದು ಏನಾಗುತ್ತೆ, ಶ್ಯಾಮೇನ ಆಗ್ತಂಗಾಗುತ್ತೆ, ಒಳಗೆ ಬಿಸಿಲೇ ಬೀಳಲ್ಲ. ನಾವು ನೀರು ಬಿಟ್ಟಿದ್ದು ವರ್ಕ್ ಮಾಡಲ್ಲ. ಬಿಸಿಲು ಸೂರ್ಯನ ಕಿರಣ ಬಿದ್ರೆ ಸಹ, ಯಾವುದೇ ಭೂಮಿಗೆ ಬಂದ್ರೆ ಸೂರ್ಯನ ಕಿರಣ ಬಿದ್ರೆ ಸಹ ವರ್ಕ್ ಮಾಡೋದು. ಹಂಗಾಗಿ 9-9 ಗರಿ ಗರಿ ಕೂಡಬಾರ್ದು, 6 ಇಂಚಿಗೆ ಸೊಸೆ ಹಾಕ್ಬೇಕು. ಯಾವ ರೀತಿ ಇದೆ ತಮ್ಮ ಭೂಮಿ ಸರ್? ನಮ್ದು ಕೆಂಪು ಭೂಮಿನೂ ಇದೆ, ಕಪ್ಪು ಭೂಮಿನೂ ಇದೆ, ಗ್ರಾವಲ್ ಮಿಕ್ಸ್ ಇದೆ ಸರ್. 3 ಟೈಪ್ ಇದೆ, ಒಂದ್ ಏರಿಯಾ 1 ಟೈಪ್ ಇದೆ ಜಮೀನು, ಒಂದ್ ಹತ್ರನೇ ಎಲ್ಲ ಇಲ್ಲ ನಮ್ದು, ಅಲ್ಲೆಲ್ಲ ಇದೆ. ಇದರ ಭೂಮಿ ಚೇಂಜ್ ಆದಾಗ ಇಳುವರಿನೂ ಕೂಡ ಚೇಂಜ್ ಅಂತಾರೆ, ಯಾವ ತರ ಅಂತ? ಗ್ರಾವಲ್ ನೆಲದಲ್ಲಿ ಅಡಿಕೆ ಚೆನ್ನಾಗಿ ಬರೋದು, ಆದ್ರೆ ನೀರ್ ಜಾಸ್ತಿ ಬೇಕು. ಕಪ್ಪು ನೆಲ ಜೀರಾ ಕಲ್ಟಿವೇಷನ್ ಮಾಡಕ್ ಬರಲ್ಲ, ಕಲ್ಟಿವೇಷನ್ ಮಾಡಬೇಕು, ನೀರ್ ಕಡಿಮೆ ಆದ್ರೂ ಅಡಿಕೆ ಬರುತ್ತೆ. ಆಮೇಲೆ ಕಪ್ಪು ನೆಲದಲ್ಲಿ ಅಡಿಕೆ ಮರಕ್ಕೆ ಆಯಸ್ ಕಡಿಮೆ, ಅದಕ್ಕೆ ಬೇರೆ ಬಿಗಿಟ್ಕೊಳಕ್ಕೆ ಶಕ್ತಿ ಇರಲ್ಲ ಅದು. ಹಂಗಾಗಿ ಗ್ರಾವಲ್ ನೆಲವೇ ಉತ್ತಮವಾದ ನೆಲ ಅಡಿಕೆಗೆ ಅಂತ ನನ್ನ ಅನುಭವ ಸರ್. ಈ 3 ತರದ ಭೂಮಿ ಹೇಳಿದ್ರಿ, ಯಾವ ರೀತಿ ನಿರ್ವಹಣೆ ಮಾಡ್ತೀರಾ 3 ಭಾಗದಲ್ಲೂ ತಾವು? ಸರ್, ಗ್ರಾವಲ್ ನೆಲ ಜೀರಾ ಕಲ್ಟಿವೇಷನ್ ಮಾಡಿದ್ರೆ ನಡೆಯುತ್ತೆ, ಕಪ್ಪು ಭೂಮಿ ಕಲ್ಟಿವೇಷನ್ ಮಾಡಲೇಬೇಕು. ಜೀರಾ ಕಲ್ಟಿವೇಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಡಿಕೆ ಬರೋದೇ ಇಲ್ಲ, 3 ವರ್ಷಕ್ಕೆ ಅಡಿಕೆ ಮರ ಸಣ್ಣಗಾಗ್ಬಿಡುತ್ತದೆ. ಅದಕ್ಕೆ ಕಲ್ಟಿವೇಷನ್ ಮಾಡಲೇಬೇಕು. ಗ್ರಾವಲ್ ನೆಲ ಮಾಮೂಲಿ ವರ್ಷಕ್ಕೂ ಅಂತ ಮಾಡಿದ್ರೆ ಸಾಕು, ಕಪ್ಪು ಭೂಮಿ ಮಾತ್ರ ಕಲ್ಟಿವೇಷನ್ ಇರಲೇಬೇಕು, ಜೀರಾ ಕಲ್ಟಿವೇಷನ್ ನಡೆಯೋದೇ ಇಲ್ಲ, ಹಂಗಾಗಿ ಕಲ್ಟಿವೇಷನ್ ಬೇಕು. ಅಡಿಕೆಯಲ್ಲಿ ಕಳೆಗಳ ನಿರ್ವಹಣೆ ಬಗ್ಗೆ ಸರ್? ಕಳೆಗಳ ನಿರ್ವಹಣೆ ಅಂತಂದ್ರೆ ಸರ್, ನಾವು ಮುಂಗಾರು ಬಂದ್ಬಿಟ್ರೆ ಅಲಸಂದೆ ಕಾಳು ಚೆಲ್ಬಿಡ್ತೀವಿ, ಅಲಸಂದೆ ಚೆಲ್ಬಿಟ್ರೆ ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ಕಳೆ ಹೋಗ್ಬಿಡುತ್ತೆ, ಮುಟ್ಟಕ್ ಬಿಡಲ್ಲ ಸರ್. ಕಾಯಿ ಚೆನ್ನಾಗಿ ಬಂದು ಟೈಮ್ ಸಿಕ್ಕಿದ್ರೆ ಕಾಯಿ ಕೊಯ್ಕೊಬಹುದು, ಇಲ್ಲಾಂದ್ರೆ ಹಸಿರೆಲ್ಲ ಗೊಬ್ಬರ ಆಗುತ್ತೆ. ಇಲ್ಲ ರೋಟ್ರಿ ಹೊಡಿಸ್ಬೋದು, ಯಾರ ಒಂದು ಡಿಸ್ಕ್ ಯಾರೋ ಒಂದು ಬರುತ್ತೆ, ಇಲ್ಲ ಯಾರ ಹೊಡಿಸ್ಬೋದು, ಅದು ಹಸಿರೆಲ್ಲ ಗೊಬ್ಬರ 2-in-1 ಎಲ್ಟ್ ಪರ್ಪಸ್ ಆಗುತ್ತೆ ಸರ್. ಆದ್ರಿಂದ ಕಳೆ ನಿರ್ವಹಣೆ ಮಾಡ್ತೀವಿ. ಹಂಗು ಅತಿಯಾಗಿ ಮಳೆಗಾಲಾದ್ರೆ ರೌಂಡ್ ಅಪ್ ಹೊಡಿಲೇಬೇಕು, ಆಕಸ್ಮಿಕ ಅದು ಹೊಡಿಬಾರ್ದು ಅಂತ ಎಲ್ಲರೂ ಮಾತಾಡ್ತೀವಿ, ಆದ್ರೂ ಮಾಡಲೇಬೇಕಾದ ಪರಿಸ್ಥಿತಿ, ಹೊಡೆದೇ ಹೊಡಿತೀವಿ, ರೌಂಡ್ ಅಪ್ ಹೊಡಿತೀವಿ ಸರ್. ಈ ರೌಂಡ್ ಅಪ್ ಹೊಡೆಯೋದ್ರಿಂದ ಅನಿವಾರ್ಯವಾಗಿ ಈ ಗಿಡಗಳಿಗೆ ಏನು ತೊಂದರೆ ಆಗಲ್ಲ? ಅಡಿಕೆ ಗಿಡಕ್ಕೆ ಫಸಲು ಡೌನ್ ಆಗುತ್ತೆ, ಗಿಡನು ಡಲ್ ಆಗುತ್ತೆ, ಅಡಿಕೆ ಎರೆಹುಳು ಸಾಯ್ತವೆ ಅಂತ ಸತ್ಯ. ಅದು ವಿಷ ಕುಡಿದ್ಮೇಲೆ ಸಾಯ್ಲೇಬೇಕು ತಾನೆ, ಎಲೆ ಮೇಲೆ ಬೀಳಲ್ಲ, ಭೂಮಿ ಮೇಲೆ ಬಿದ್ದೇ ಬೀಳುತ್ತೆ, ಎರೆಹುಳ ಕಡಿಮೆ ಆಗ್ತದೆ. ಆದಷ್ಟು ಮ್ಯಾಕ್ಸಿಮಮ್ ಕಳೆ ಹೊಡೆಯೋದು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅನಿವಾರ್ಯತೆ ಮಳೆ ಹಿಡ್ಕೊಂಡಾಗ ಯಾರು ಏನು ಮಾಡಕ್ಕಾಗಲ್ಲ, ಹೊಡಿಲೇಬೇಕಾದ ಪರಿಸ್ಥಿತಿ ಸರ್. ಈ ಬಾರಿ ಮಳೆ ಜಾಸ್ತಿ ಈ ಭಾಗದಲ್ಲಿ, ಬೇರೆ ಭಾಗದಲ್ಲಿಲ್ಲ, ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದೀರಾ ಅಂತ? ಸರ್, ಮಳೆಗಾಲ ಜಾಸ್ತಿ ಆದ್ರೆ ಬಸೆ ಕಲ್ಯಾವ್ ಮಾಡ್ತೀವಿ. ಬಸೆ ಕಲ್ಯಾವ್ ಜೈಸಿ ಇಟಾಚಿ ತಗೊಂಡ್ಬಂದು ಮನ್ಸು ಕೊಟ್ಟದ ಮೊದ್ಲು ನಂಗೆ ಮುಗಿಸಕ್ಕಾಗಲ್ಲ ಸರ್, ಇಟಿಜಲ್ಲಿ ಹೊಡಿಸ್ತೀವಿ. ಆದ್ರೆ ಒಂದ್ ಮಾಹಿತಿ ಏನಂದ್ರೆ, ನಂದು ರೈತರು ಮಳೆಗಾಲದ ಬಸೆ ಕಲ್ಯಾವ್ ತೆಗೆಸ್ಬಿಡ್ತೀವಿ, ಬೇಸಿಗೆ ಬಂದ ಕೂಡಲೇ ಮುಚ್ಚಿಬಿಡ್ತೀವಿ, ಆ ತಪ್ಪು ಮಾಡಬಾರ್ದು. ಮನೇಲಿ ಹೆಂಗೋ ಅಡಿಕೆ ಬೆಳೆದಾನೆ ತೆಂಗಿಂಗಿಡಿದ್ದೇ ಇರುತ್ತೆ, ಆ ಸಿಪ್ಪೆ ಮಟ್ಟಿನ ಕಾಲ ತುಂಬಾ ತುಂಬಿ ಮುಚ್ಚಿಬಿಟ್ರೆ 3 ವರ್ಷ ಬೇಕು ಭೂಮಿ ನೆಲ ಕೋರಕ್ಕೆ. ಅವಾಗ ಏನಾಗುತ್ತೆ, ಎರೆಹುಳ ಜಾಸ್ತಿ ಆಗ್ತವೆ, ಬೇರೆ ಗಳಾಡುತ್ತೆ, ಫಸಲು ಜಾಸ್ತಿ ಆಗುತ್ತೆ. ಈ ವರ್ಷ ಈ ಬೀದಿ ಓಡಿಸಿದ್ವಾ, ನೆಕ್ಸ್ಟ್ ಒಂದ್ ಬೀದಿ ಬಿಟ್ಟು ಪಕ್ಕದ ಬೀಟ್ರೆ ಚುಡಿಸಬೇಕು. ಅದ್ರಾಗಿರೋ ವೇಸ್ಟ್, ತೋಟದಾಗಿರೋ ವೇಸ್ಟ್, ಸಿಪ್ಪೆ ಮಟ್ಟೆ, ತೆಂಗಿನ ಮಟ್ಟೆ, ಕುರಂಬಳೆ, ನಮ್ಮ ವೇನದ ಅಷ್ಟನ್ನು ಹಚ್ಚಿಟ್ರು ಭೂಮಿ ಒಳಗೆ ಸೇರಿಸಬೇಕು. ಹಂಗ್ ಮಾಡ್ಕೊಂತ ಹೋದ್ರೆ ಬೇಸಿಗೆ ಕಾಲದಲ್ಲಿ ನೀರ್ ಕಡಿಮೆ ಆದ್ರೂ ತೋಟ ಡಲ್ ಆಗಲ್ಲ, ನೀರ್ ನಮ್ಮ ಶೆಡ್ ಕಾಣುತ್ತೆ, ಆಮೇಲೆ ಅಡಿಕೆ ಫಸಲು ಜಾಸ್ತಿ ಆಗುತ್ತೆ. ಈ ರೀತಿ ಒಂದು ವಿಧಾನವನ್ನು ತಾವು ಅನುಸರಿಸಿದೀರಾ? ಅನುಸರಿಸಿದೆ ಸರ್. ಹೇಗೆ ಗೊತ್ತಾಯ್ತು ತಮ್ಗೆ ಈ ತರ ಸರ್? ಇದು IHR ಕೃಷಿ ಮಾಡಕ್ ಹೋದಾಗ ಅಲ್ಲಿ ಗುಂಡಿ ಮಾಡಾಕದು ಅದು ರಾಂಗ್ ಮೆಸೇಜ್. ಅದು ಕಳಿಬೇಕು ಅಂತಂದ್ರೆ ಯಾವ ರೀತಿ ಮತ್ತೆ ತಿಪ್ಪೆ ಹೆಂಗ್ ಮೇಂಟೈನ್ ಮಾಡ್ತೀರ? ತಿಪ್ಪೆ ಓಪನ್ ಅಲ್ಲಿ ಹಾಕ್ಬೇಕು, ಗುಂಡಿ ಮಾಡಬಾರ್ದು. ನೆಲದ ಮಟ್ಟ ಭೂಮಿ ಲೆವೆಲ್ಗೆ ತಿಪ್ಪೆ ಹಾಕಂತ ಹೋಗ್ಬೇಕು, ಅಗ್ಲವಾಗಿ ಹಾಕ್ಬೇಕು. ಕಸಕ್ಕೆ ಎಲ್ಲ ವೇಸ್ಟೇಜ್ ಎಲ್ಲ ತಮ್ಮಂದು ಸಗಣಿ ಒಂದು ಸ್ಟೆಪ್ ಸಗಣಿ ಮತ್ತೆ ಸಿಪ್ಪೆ, ಆದ್ರೆ ಹಿಂಗೇನಾದ್ರು ವೇಸ್ಟೇಜ್ ಹಾಕಂತ ಹೋದ್ರೆ ಗೊಬ್ಬರನೂ ಜಾಸ್ತಿ ಆಗುತ್ತೆ, ನಮ್ಮನೇಲಿ ನಾವೇ ಗೊಬ್ಬರ ಮಾಡ್ಕೊಬಹುದು ಸರ್. ಈ ರೀತಿಯಾದ ಒಂದು ಕಾನ್ಸೆಪ್ಟ್ ನ ಅನುಸರಿಸಿದ್ರೆ ಒಳ್ಳೆ ಗೊಬ್ಬರನೂ ಬರುತ್ತೆ. ಇವತ್ತು ಒಂದ್ ಲೋಡ್ ಗೊಬ್ಬರ ತಂದ್ರೆ 900 ರೂಪಾಯಿ ಇದೆ. ಅವ್ರು ಯಾರು ಏನ್ ಪ್ಯೂರ್ ಗೊಬ್ಬರ ಕೊಡಕ್ಕಾಗಲ್ಲ, ಎಲ್ಲರೂ ಕಾಂಪೋಸ್ಟ್ ಮಾಡಿ ಮಿಕ್ಸ್ ಮಾಡಿ ಕೊಡೋದು. ಅದ್ರ ಬದಲು ನಾವೇ ಗೊಬ್ಬರ ಮಾಡ್ಕೊಂಡ್ರೆ ಈ ಅಡಕೆ ಸಿಪ್ಪೆ ಇನ್ನೊಂದು ರೈತರು ಅಡಕೆ ಸಿಪ್ಪೆ ಬಂದೇ ಬರುತ್ತೆ. ಅದನ್ನ ಆ ವರ್ಷದ ಸಿಪ್ಪೆ ಆ ವರ್ಷದ ಯೂಸ್ ಮಾಡಬಾರ್ದು. ಆ ವರ್ಷದ ಸಿಪ್ಪೆ ಆ ವರ್ಷದ ಯೂಸ್ ಮಾಡಿದ್ರೆ ಇದು ಅಣಬೆ ರೋಗ ಅಂತ ಬರುತ್ತೆ. ಅಣಬೆ ರೋಗ ಸ್ಟಾರ್ಟ್ ಆಗ್ಬಿಡ್ತೈತಿ. ಒಂದ್ ವರ್ಷ ಎರಡು ವರ್ಷ ಬಿಸಿಲಿಗೆ ಒಣಗಿ ಬಿಡ್ಬೇಕು ಬೇರೆ ಜಾಗದಾಗೆ. ಅದು ಫುಲ್ ಅಲ್ಲೇ ಗೆದ್ಲುಗಳೆಲ್ಲ ಹತ್ತಿ ಕಾಫಿ ಪೌಡರ್ ಅದಂಗ ಇರುತ್ತೆ. ಅದಾದ್ಮೇಲೆ ತಗೊಂಬಂದು ತಿಪ್ಪೊಳಿಗೆ ಮಿಕ್ಸ್ ಮಾಡಿದ್ರೆ ಬೆಸ್ಟ್. ಅದು ಕಾಂಪೋಸ್ಟ್ ಗೊಬ್ಬರ ಸಗಣಿ ಎರಡು ಮಿಕ್ಸ್ ಆಗೋದ್ರಿಂದ ಗೊಬ್ಬರ ಜಾಸ್ತಿ ಮಾಡ್ಕೊಬೋದು, ಡಬಲ್ ಆಗುತ್ತೆ. ಅಂದ್ರೆ ರೈತರೆಲ್ಲ ಇತ್ತೀಚೆಗೆ ಏನಂತ ಅಂತಾರೆ ಅಂದ್ರೆ ಸಿಪ್ಪೆನ ಯೂಸ್ ಮಾಡಲ್ಲ, ಎಸ್ತು ಬಿಡ್ತಾರೆ. ಆ ಸಂದರ್ಭದಲ್ಲಿ ಯಾವ ತರ ಅಂತ ಹೇಳ್ತೀರಿ ಸರ್? ಈಗ ಕೆಲವು ಜನಕ್ಕೆ ಅಣಬೆ ರೋಗದೊಂದು ಕಾನ್ಸೆಪ್ಟ್ ಇದೆ, ಅಡಿಕೆ ಸಿಪ್ಪೆ ಅಣಬೆ ರೋಗ ಬರುತ್ತೆ, ಕಾಮನ್ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಅದು ಏನ್ ಗೊತ್ತ ತಪ್ಪು ಮಾಡೋದು, ಡೈರೆಕ್ಟ್ ತಿಪ್ಪಿಗೆ ಹಾಕಬಾರ್ದು. ಒಂದ್ ವರ್ಷ ಒಣಗ್ಬೇಕು, ಅದು ಅದ್ರಾಗಿರೋ ನೀರಿನ ಅಂಶದ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೆ ಮತ್ತೆ ಅದನ್ನ ಬೇರೆ ಜೆಸಿಬಿ ಅಥವಾ ಮನ್ಸ್ಗುಡ್ ಆಗ್ಲಿ ಒಣಗಿದ್ಮೇಲೆ ನಾರ್ನಾರ್ ಬಂದ್ರ ತರುತ್ತಲ್ಲ, ಅವಾಗ ಹಾಕಿದ್ರೆ ಏನಾಗಲ್ಲ, ಡೈರೆಕ್ಟ್ ಹಾಕಿದ್ರೆ ಬಂದೇ ಬರುತ್ತೆ. ಜಾಗ ಇಲ್ದಾರೆಲ್ಲ ರೋಡಿಗೆ ತಂಡೋಗಿ ಸಿಪ್ಪೆ ಟಿಪ್ಪರ್ ಎತ್ ಬರ್ತಾರೆ. ಇದ್ದಂತ ಜಾಗ ಇದ್ದಂತ ಅಚ್ಚಿಟ್ ಮಾಡ್ಕೊಂಡ್ರೆ ಗೊಬ್ಬರ ಆಗುತ್ತೆ ಸರ್. ನಾವು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂತ ಇದೀವಿ ಸ್ವಂತಕ್ಕೆ 20 ಲೋಡ್ ಆಗುತ್ತೆ ನಮ್ದು. 20 ಲೋಡ್ ಗೊಬ್ಬರ ಆಗುತ್ತೆ. 10 ಎಕರೆಗೆ ಯಾವ ರೀತಿ ಗೊಬ್ಬರಗಳ ನಿರ್ವಹಣೆ ಯಾವ ತರ ಮಾಡ್ತಿದ್ರಿ ಸರ್? ಅಷ್ಟು ಧನಿ ಗೊಬ್ಬರ ಹಾಕಕ್ಕಾಗಲ್ಲ, ಹಂಗಾಗಿ ಕೆಮಿಕಲ್ ಯೂಸ್ ಮಾಡ್ತೀವಿ. ನಾವು ಜಾಸ್ತಿ ಲಿಕ್ವಿಡ್ ಕೆಮಿಕಲ್ ಯೂಸ್ ಮಾಡ್ತೀವಿ ಸರ್. ಬೋರ್ ಬೆಡ್ಗೆ ಫಿಲ್ಟರ್ ವೆಂಚೂರಿ ಫಿಟ್ ಮಾಡಿದೀವಿ ನಾವು. ಈಗ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ. ಒಂದ್ ಡ್ರಮ್ಮಿಗೆ ಕದ್ರಿ ನೀರಿನ ಮುಖಾಂತರ ಕಳಿಸ್ಬಿಡ್ತೀವಿ ಗೊಬ್ಬರ. ಅದರಿಂದ ಎಲ್ಲ ಗಿಡಕ್ಕೂ ನೀರು ಗೊಬ್ಬರದ ಜೊತೆ ನೀರು ಹೋಗುತ್ತೆ, ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ, ಆಮೇಲೆ ಭೂಮಿನ ಅಳಗದ್ ಕಡಿಮೆ ಆಗುತ್ತೆ. ಯಾವ್ಯಾವ ಗೊಬ್ಬರ ಕೊಡ್ತೀರಾ ಸರ್? ನಾವು 19 ಕೊಡ್ತೀವಿ. ಅದನ್ನ ಬಿಟ್ರೆ ಅಡಿಕೆ ಮುಂಗ ಸ್ಟಾರ್ಟ್ ಅಂದ್ರೆ 0015 ಬರುತ್ತೆ, ಇಲ್ಲ 13045 ಅಂತ. ಅದನ್ನ ಲಿಕ್ವಿಡ್ ಅಲ್ಲಿ ಕೊಟ್ಬಿಡ್ತೀವಿ ಸರ್ ವೆಂಚೂರಿ ಮುಖಾಂತರ. ಘನ ಗೊಬ್ಬರ ಯಾವ್ದು ಹಾಕಲ್ಲ, ಜಾಸ್ತಿ ನಾವು ಲಿಕ್ವಿಡ್ ಅಲ್ಲೇ ಕೊಡೋದು. ಅಂದ್ರೆ ಅಡಿಕೆ ಸಸಿ ಬಿಟ್ಟು ಎಷ್ಟು ದೂರದಲ್ಲಿ ಇದನ್ನ ಈ ರೀತಿಯ ಒಂದು ಇದು ಮಾಡ್ತೀರಿ ಸರ್? ಹೆಚ್ಚಿಗೆ 2 ಅಡಿ ದೂರ ಇರುತ್ತೆ. ಮೈಕ್ರೋಟೂಬ್ ಇಲ್ದಿರುತ್ತೆ ಅಂದ್ರೆ 1 ಅಡಿ ಬಿಟ್ಟು ದೂರ ಇಟ್ಟಿರ್ತೀವಿ. ಒಂದು 1.5 ಅಡಿ ನೀರೊಳಗೆ ಮಿಕ್ಸ್ ಆಗೋಗುತ್ತಲ್ಲ, ಡೈರೆಕ್ಟ್ ಬೇರಿಗೆ ಡ್ರಿಪ್ ಆಗ್ತಂಗ ಆಗುತ್ತೆ. ಅದು ಡೈರೆಕ್ಟ್ ಗಿಡಕ್ಕೆ ಹೋಗುತ್ತೆ, ಸಮಸ್ಯೆ ಇಲ್ಲ. ನೀರಿನ ಜೊತೆ ಅದನ್ನು ಕೊಡ್ತೀರಾ? ನೀರಿನೊಳಗೆ ಮಿಕ್ಸ್ ಆಗಿ ವೆಂಚೂರಿ ಮುಖಾಂತರ ಹೋಗುತ್ತೆ. ಗಟ್ಟ ಗೊಬ್ಬರ ಕಡಿಮೆ ಸರ್ ಹಾಕೋದು ನಾವು, ಜಾಸ್ತಿ ಲಿಕ್ವಿಡ್ ಸ್ಟೇಜ್ ಅಲ್ಲೇ ಕೊಡೋದು. ಈ ಒಂದು ಕೊಟ್ಟಿಗೆ ಗೊಬ್ಬರ ಯಾವ ಸಮಯದಲ್ಲಿ ಕೊಡ್ತೀರಿ ಅಂತ? ಕೊಟ್ಟಿಗೆ ಗೊಬ್ಬರ ಸರ್ ನವೆಂಬರ್ ತಿಂಗಳು ಅಡಿಕೆ ಕೊಯ್ಲು ಮುಗ್ದ್ಮೇಲೆ ಕೊಡ್ತೀವಿ. ಬೇಸಿಗೆಲ್ಲ ಕೊಡೋದು ಸರ್, ಮುಂಗಾರಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಅಂತ ಕೊಡೋದು. ಆಮೇಲೆ ಇನ್ನೊಂದು ಮಾಹಿತಿ, ಮುಂಗಾರಲ್ಲಿ ಹಾಕ್ಬಾರ್ದಂತೆ ಅಂತ ಈಗ ಕೃಷಿ ಇಲಾಖೆಗೆ IHR ಅಂತ ಮೀಟಿಂಗ್ಗಳಿಗೆ ಹೋದಾಗೆಲ್ಲ ತಿಳ್ಕೊಂಡಿರೋದು. ಅದು ನೀರಿನ ಅಂಶ ಜಾಸ್ತಿ ಇಟ್ಕೊಂಡು ಅಡಿಕೆ ಮರಕ್ಕೆ ಚಳಿ ಶೀತ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಿಂಗಂಡ್ ಕೊಡೋದು ಉತ್ತಮ ನವೆಂಬರ್ ತಿಂಗಳಲ್ಲಿ. ಆಮೇಲೆ ಆ ಟೈಮಲ್ಲಿ ಕೊಟ್ಟರೆ ನೆಕ್ಸ್ಟ್ ಒಂಬಳೆ ಕೀಳಕ್ಕೆ ಅನುಕೂಲಾಗುತ್ತೆ. ಒಟ್ಟಲ್ಲಿ ಈ ಒಂದು ಕೊಟ್ಟಿಗೆ ಗೊಬ್ಬರನ ಆ ಸಮಯದಲ್ಲೇ ಕೊಡಬೇಕು ಅಂತ? ನವೆಂಬರ್ ತಿಂಗಳಲ್ಲೇ ಕೊಡ್ಬೇಕು ಸರ್. ನವೆಂಬರ್ ತಿಂಗಳಲ್ಲಿ ಕೊಟ್ಟರೆ ನೆಕ್ಸ್ಟ್ ಬೇಸಿಗೆಲ್ಲ ಭೂಮಿ ತೇವಾಂಶ ಹಿಡ್ಕೊಳುತ್ತೆ. ಹಂಗಾದ್ರೆ ಒಂದಲ್ಲ ನೀರು ಕಡಿಮೆ ಆದರೂ ಬೋರಲ್ಲಿ ತೋಟ ಚೆನ್ನಾಗಿರುತ್ತೆ. ಅಂದ್ರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತ ಹೇಳಿದ್ರಿ, ಯಾವ ರೀತಿ ನೀರಿನ ನಿರ್ವಹಣೆ ಮಾಡ್ತಾ ಇದ್ರಿ ಸರ್? ನಾವು ನೀರಿನ ಸಮಸ್ಯೆ ಆದ್ರೆ ಒಂದು ಕೃಷಿ ಹೊಂಡ ಓಡಿಸ್ಕೊಂಡು ಟಾರ್ಪಲ್ ಹಾಕಿ ಸ್ಟೋರೇಜ್ ಮಾಡ್ಕೊಂತೀವಿ. ತೊಟ್ಟಿ ತುಂಬಿದ್ರಿಂದ ಅಲ್ಲಿಂದ ಒಂದು ಮೋಟರ್ ಇಟ್ಟು ತೋಟಕ್ಕೆ ನೀರು ಹೊಡಿತೀವಿ. ಹಂಗಂತ ಅಡಿಕೆಗೆ ಏರಳವಾಗಿ ನೀರೇನು ಬೇಕಿಲ್ಲ. ಗದ್ದಿ ಕಟ್ಟದಂಗೆ ನೀರು ಕಟ್ಟೋದು ವೇಸ್ಟ್. ಒಂದು ಗುಣೆ ಒಂದು ಮರ ಐತಿ ಅಂದ್ರೆ ಒಂದ್ ಸೈಡ್ ಅಂದ್ರೆ ಒಂದ್ ಸೈಡ್ ನೆನೆಬಾರ್ದು ಮರ. ಆ ತರ ಇದ್ರೆ ಫಸಲು ಜಾಸ್ತಿ. ಒಂದ್ ಕಡೆ ಉಷ್ಣಾಂಶ ಇರಬೇಕು, ಒಂದ್ ಕಡೆ ಶೀತಾಂಶ ಇರಬೇಕು. ಮಳೆಗಾಲದಲ್ಲಿ 4 ತಿಂಗಳು ನೀರಲ್ಲಿ ಶೀತಾಂಶ ಇರ್ತವೆ. ಬೇಸಿಗೆಲ್ಲ ನಾವು ನೀರ್ ಐತಿ ಅಂತೇಳಿ ಜಾಸ್ತಿ ನೀರು ಬಿಟ್ಕೊಡ್ಲೆ ಫಸಲು ಬಿಡಲ್ಲ. ಕಾವಲ್ಲೇ ಇರ್ಬೇಕು ತೋಟ. ಅರ್ಧ ಭಾಗ ನೆಂದಿರ್ಬೇಕು, ಅರ್ಧ ಭಾಗ ನೆನೆಬಾರ್ದು ಭೂಮಿ. ಒಂದ್ ಸೈಡ್ ನೆಂದ್ರೆ ಒಂದ್ ಸೈಡ್ ನೆನೆದಂಗಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಫುಲ್ ನಾವು ಬೇಸಿಗೆಲ್ಲ ನಾವು ನೀರ್ ಐತಿ ಅಂತೇಳಿ ಅಲ್ಲಿ ಸಾಲ ತೋಟಕ್ಕೆ ಹೋಗ್ದಂಗೆ ಇರೋದು, ಮೋಟರ್ ಆಫ್ ಮಾಡ್ದಂಗ ಸಾಲಿ ಸಾಲ ಕೂಡ ನೆನೆಸೋದೈತಲ್ಲ, ಅದು ರಾಂಗ್ ಮೆಸೇಜ್ ಸರ್. ಅದು ಮಾಡಿದ್ರೆ ಪ್ರಯೋಜನ ಇಲ್ಲ. ಒಂದ್ ಸೈಡ್ ನೆಂದು ಒಂದ್ ಸೈಡ್ ಒಣ ಇದ್ರೆ ಮಾತ್ರ ಒಳ್ಳೆ ಫಸಲು. ಆಮೇಲೆ ಅತಿಯಾಗಿ ನೀರ್ನು ಬಿಡಬಾರ್ದು ಅಡಿಗೆಗೆ. ಈ ಬಿಸಿಲು ಬೇಸಿಗೆ ಕಾಲದಲ್ಲಿ ಗಿಡಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ? ಬಿಸಿಲು ಹೆಚ್ಚಾಗಿ ಬಂದ್ರೆ ಗಿಡಗಳ ತೊಂದರೆ ಅಂತಾರೆ ಸರ್. ಗಿಡಗಳು ಬಿಸಿಲು ಜಾಸ್ತಿ ಇರೋದ್ರಿಂದ ವರ್ಷತ್ತಿಗೆಲ್ಲ ಸುಣ್ಣ ಹೊಡಿಸ್ತೀವಿ ಸರ್. ನಾವು ಸಣ್ಣ ಮರಗಳಿಗೆಲ್ಲ ಕೈಯಲ್ಲಿ ಹೊಡಿತಾರೆ, ದೊಡ್ಡ ಮರಗಳಿಗೆಲ್ಲ ಈ ಗಳಬ ಬಿದಿರುಗಳ ಬರುತ್ತಲ್ಲ, ಮ್ಯಾಕ್ಸಿಮಮ್ ಎಷ್ಟು ಕೈ ಸಿಗುತ್ತೋ ಅಷ್ಟು ಹೈಟಿಗೆ ಹೊಡಿಸ್ತೀವಿ ಸುಣ್ಣವ. ಸುಣ್ಣ ಹೊಡಿಸೋದ್ರಿಂದ ಇನ್ನೊಂದು ಕ್ಯಾಲ್ಸಿಯಂ ಅಡಿಕೆ ಮರಕ್ಕೂ ಒಳ್ಳೇದು. ಹಂಗಾಗಿ ಸುಣ್ಣ ಸುತ್ತ ಬಿಸಿಲು ನಿರ್ವಹಣೆಗೋಸ್ಕರ ಸುಣ್ಣ ಹೊಡಿಸ್ತೀವಿ ವರ್ಷ ವರ್ಷ. ರೋಗಗಳ ಬಗ್ಗೆ ಅಷ್ಟೊಂದು ಇದರಲ್ಲಿ ಯಾವ್ಯಾವ ರೋಗಗಳು ತಾವು ಕಂಡ್ರಿ, ನಿರ್ವಹಣೆ ಯಾವ ತರ ಮಾಡಿದ್ರಿ, ಮುಂಜಾಗ್ರತೆ ಏನಾದ್ರು ಮಾಡ್ಕೊಂಡಿದೀರಾ ಸರ್? ಮೇಜರ್ ಬಂದ್ಬಿಟ್ಟು ಈ ಕ್ರಾಸ್ ಕಂಡು ಬರ್ತವೆ ಅಡಿಕೆ ಗಿಡ. ಅದನ್ನ ಬಿಟ್ರೆ ಸುಳೆ ಸಣ್ಣಗಾಗ ರೋಗ, ಎಡಗುಮಂಡಿ ರೋಗ ಅಂತಾರೆ. ಅದು ಅದನ್ನ ಭೂಮಿಗೆ ಒಂದ್ ಸ್ವಲ್ಪ ಡೀಪ್ ಒಂದ್ ಸ್ವಲ್ಪ ಬಗೆದು ಹಾಕ್ಬೇಕು. ಒಂದ್ ಗಿಡಕ್ಕೆ 70 ಗ್ರಾಮ್ 3 ಸರ್ತಿ ಕೊಟ್ರೆ 3 ವರ್ಷದೊಳಗೆ ಕ್ರಾಸ್ ಕಣ್ ಅವಾಯ್ಡ್ ಆಗುತ್ತೆ. ಆ ರೀತಿ ಮಾಡ್ತಾ ಇದ್ದೀರಾ, ಜೊತೆಗೆ ಇಳುವರಿ ಬಗ್ಗೆ ಮಾತಾಡೋದು, ಯಾವ ಯಾವ ಇಳುವರಿ ಸರ್? ನಮ್ದು ಅಡಿಕೆ ಒಳ್ಳೆ ಇಳುವರಿ ಬರ್ತಾ ಇದೆ. ನಾವು ವರ್ಷಕ್ಕೊಂದ್ಸತಿ ಕುರಿ ಮಂದೆ ನಿಲ್ಲಿಸ್ತೀವಿ, ಆಮೇಲೆ ಸೀಮೆ ಗೊಬ್ಬರನು ಕೊಡ್ತೀವಿ. ಹಂಗಾಗಿ ಒಂದು 80-90 ಕ್ವಿಂಟಲ್ ತನಕ ರೀಚ್ ಆಗ್ತೀವಿ ಸರ್. ಅಡಿಕೆ ಮಳೆಗಾಲ ವೈಪರೀತ್ಯ ಆದಾಗ ಒಂದ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಮಳೆಗಾಲದಲ್ಲಿ ಹೋದ ವರ್ಷ ಮಳೆ ಕಡಿಮೆ ಆಯ್ತು, ಫಸಲು ವರ್ಷ ಚೆನ್ನಾಗಿದೆ. ಅಚ್ಚ ವರ್ಷ ಮಳೆ ಜಾಸ್ತಿ ಆಗಿ ಮಳೆಗಾಲದಲ್ಲಿ ನೀರಿನಲ್ಲಿ ನಿಂತ್ಕೊಂಡು ತೋಟಗಳೆಲ್ಲ ಸೀತಾಗಿ ಫಸಲು ಕಡಿಮೆ ಆಯ್ತು. ಅತಿಯಾದ ನಿಮ್ ಮಳೆ ಆದ್ರೂ ಕಷ್ಟನೇ, ಕಡಿಮೆ ಆದ್ರೂ ಕಷ್ಟನೇ. ಹಂಗಾಗಿ ಒಂದ್ ಅವರೇಜ್ ಒಂದ್ 80 ಕ್ವಿಂಟಲ್ ಅವರೇಜ್ ಇಳುವರಿ ತೆಗಿತಾ ಇದೆ ಸರ್. ಹಸಿ ಅಡಿಕೆ ಒಂದ್ ಎಕರೆಗೆ 80 ಕ್ವಿಂಟಲ್ ಇಳುವರಿ ತೆಗಿತಾ. ಈ ಕುರಿ ನಿಲ್ಸೋದ್ರಿಂದ ಆಗ್ತಕ್ಕಂತ ಲಾಭಗಳ ಬಗ್ಗೆ ಸರ್? ಈಗ ಕುರಿ ಮಂದೆ ನಿಲ್ಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಕುರಿ ಗೋತೆ ಹೋಯ್ತಾವಲ್ಲ ಅದನ್ನ ನಾವು ಗೊಬ್ಬರದಲ್ಲಿ ತರಕ್ ಬರಲ್ಲ, ಅದು ಡೈರೆಕ್ಟ್ ಯೂರಿಯಾ ಕೊಟ್ಟಂಗೆ ತೋಟಕ್ಕೆ. ಯೂರಿಯಾ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಮಂದೆ ನಿಲ್ಸೋದ್ರಿಂದ ನಮಗೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ, ಕಡಿಮೆ ಖರ್ಚಲ್ಲಿ ಕೆಲಸ ಆಗುತ್ತೆ. ಹಂಗಾಗಿ ಮಂದೆ ನಿಲ್ಸ್ತೀವಿ. ಮಂದೆ ಪ್ಲಸ್ ಏನಂತಂದ್ರೆ ಗೋತೆ ಅಂಶ ಫಸ್ಟ್ನೇ ವರ್ಷ ವರ್ಕ್ ಮಾಡುತ್ತೆ. ಆ ಪಿಸ್ಕೆ ಅದಿದೆಯಲ್ಲ ಅದು ಭೂಮಿ ಮೇಲೆ ಸೇರ್ಕೊಂಡು 3 ವರ್ಷಕ್ಕೆ ಅದು ರಿಸಲ್ಟ್ ಕೊಡುತ್ತೆ. ಈ ಕುರಿ ಗೊಬ್ಬರ ಒಂದ್ ಚೀಲ ತಂದ್ರೆ ಇವತ್ತು 180 ರೂಪಾಯಿ ಚೀಲ ಇದೆ, 3 ತಟ್ಟಿ ಬರುತ್ತೆ. ಈಗೆಲ್ಲ ಕುರಿ ಗೊಬ್ಬರದ್ದು ಒಂದ್ ದಂಧೆ ಆಗ್ಬಿಟ್ಟಿದೆ. ಈ ಮರದ ಬಟ್ಟ ಮಿಷಿನ್ಗೆ ಹಾಕಿ ಮಿಕ್ಸ್ ಮಾಡಿ ಸೇಮ್ ಕುರಿ ಪಿಸ್ಕೆ ತರ ಮಿಕ್ಸ್ ಮಾಡಿ ಅದು ಇದು ಎಳ್ಳು ಮಿಕ್ಸ್ ಮಾಡಿ ತಂದು ಮಾರ್ತಾ ಇದಾರೆ. ಅದು ನೀರೊಳಿಕೆ ಅನುಭವ ಇರೋ ರೈತರಾದ್ರೆ ನೀರಿಗೆ ಒಂದು ಸ್ವಲ್ಪ ಸಗಣಿನ ಕುರಿ ಪಿಸ್ಕೆ ನೀರಿಗೆ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ಮರದ ಒಟ್ಟು ಕರಗಿ ಪೌಡರ್ ಆಗುತ್ತೆ, ಕುರೆ ಪಿಸ್ಕಿ ಹೆಂಗಿರುತ್ತೆ ಹಂಗಿರುತ್ತೆ. 50-50 ಮಾಡ್ತಾ ಇದಾರೆ ಇವಾಗ, ಅದು ದಂಧೆ ಆಗ್ಬಿಟ್ಟಿದೆ. ಒರಿಜಿನಲ್ ಗೊಬ್ಬರ ಸಿಕ್ತಿಲ್ಲ. ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಸರ್, ಅಡಿಕೆಗೆ ಮಿನಿಮಮ್ 100-120 ರೂಪಾಯಿ ಖರ್ಚು ಬಂದೇ ಬರುತ್ತೆ. 300 ರೂಪಾಯಿ ಆತ ನಿರೀಕ್ಷೆ ಮಾಡಬಹುದು ಸರ್, ಅದರಲ್ಲಿ 300-400 ರೂಪಾಯಿ ನಿರೀಕ್ಷೆ ಮಾಡಬಹುದು ಒಂದು ಮರಕ್ಕೆ. ಎಲ್ಲಾ ಮರಕ್ಕೂ ಈಕ್ವಲ್ ಆಗಿ ಒಂದ್ ವಾರ 900 ರೂಪಾಯಿ ಬರ್ಬೋದು, ಒಂದ್ ಮರ ಕಡಿಮೆ ಬಿಡಬಹುದು. ಅವರೇಜ್ ಹಾಕೊಂಡ್ರೆ 400 ರೂಪಾಯಿ ಖರ್ಚು ಕಳೆದು 400 ರೂಪಾಯಿ ನಿರೀಕ್ಷೆ ಮಾಡಬಹುದು. ಒಂದ್ ಎಕರೆಗೆ ತಮಗೆ ಎಷ್ಟು ಬಂತು ಅಂತ ಹೇಳ್ತೀರಿ ಸರ್? ನನಗೆ ಮಿನಿಮಮ್ ಅವರೇಜ್ 10 ಕ್ವಿಂಟಲ್ ಅವರೇಜ್ ಕಟ್ಬೋದು ಸರ್. ಇಳುವರಿ ಒಂದ್ 15 ಕ್ವಿಂಟಲ್ ಬಂದಿದೆ, ಒಂದ್ 10 ಕ್ವಿಂಟಲ್ ಬಂದಿದೆ. ಅವರೇಜ್ ಕಟ್ಕೊಂಡ್ರೆ 10-11 ಕ್ವಿಂಟಲ್ ಅವರೇಜ್ ಕಟ್ಟಿದೀವಿ. ಚೇಣಿ ಕೂಡ ಮಾಡ್ತೀರ ಸರ್? ಅಡಿಕೆ ಚೇಣಿ ಮಾಡ್ತೀವಿ. ಯಾವ ರೀತಿ ಮಾಡ್ತೀರಿ, ಹೇಗೆ ತಮ್ಮಲ್ಲೂ ಜನರು ಕರೆಸಿ ಮಾಡ್ತೀರೋ ಅಥವಾ ತಾವೇನಾದ್ರು ಪರಿಕರಗಳು ಮಿಷಿನ್ಗಳು ಏನು ಯಾವ ತರ ಮಾಡ್ತೀರ ಸರ್? ಫಸ್ಟ್ ಕೈ ಸುಲಿಗೆ ಮಾಡಿಸ್ತಿದ್ವಿ, ಈಗ ಲೇಬರ್ ಅಭಾವದ್ರಿಂದ ಮಿಷಿನ್ ಮಾಡ್ಕೊಂಡಿದೀವಿ. ಮೇಜರ್ ಟ್ರ್ಯಾಕ್ಟರ್ಗಳಿಗೆ ಬಾಡಿಗೆ ಮಳೆಗಾಲದಲ್ಲಿ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಬಾಡಿಗೆ ಅದ್ರ ಬಾಡಿಗೆನಾರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಡಿಕೆ ಚೇಣಿ ಮಾಡ್ಕೊಂತೀವಿ. ತೋಟದವರಿಗೆ ಒಂದು 12-13 ಕೆಜಿ ಹಿಂಗೆ ಮಾಡ್ ಕೊಡ್ತಾ ಕೊಡ್ತೀವಿ ಅಡಿಕೆ. ಮೇಲೆ ಉಳಿದಿದ್ದು ಲೇಬರಿಗೆ ಒಂದೊಂದು 1.5 ಕೆಜಿ ಖರ್ಚು ಬರುತ್ತೆ, ನಮಗೆ 1 ಕೆಜಿ ಉಳಿಯುತ್ತೆ ಸರ್. 1 ಕ್ವಿಂಟಲ್ ಸಿಗಾಯಿಗೆ ಹಂಗಂತ ರಾಶಿನೇ 14-15 ಕೆಜಿ ಬರಲ್ಲ. ಈಗ ರೈತರಿಗೆ ಚೇಣಿ ಮಾಡಿದ್ರೆ ಉಳಿಯೋದೇ ಮಿಣ್ಣೆ ಗೊರಬ್ಲು ಮಿಷಿನ್ ಪುಡಿಂದ ಬರುತ್ತಲ್ಲ, ಇಷ್ಟೇ ಲಾಭ. ಅದನ್ನ ಬಿಟ್ಟರೆ ಇನ್ನೇನು ಉಳಿಯಲ್ಲ ಸರ್. ಒಟ್ಟಿಗೇನೋ ನಾವ್ ಇನ್ನೊಬ್ರು ಮನೆ ಕೂಲಿ ಮಾಡಕ್ ಹೋಗ್ದಂಗ ನಮ್ಮನೇನೋ ಕೂಲಿ ಮಾಡ್ದಂಗೆ ಅಡಿಕೆ ಚೇಣಿ ಅಂದ್ರೆ ಆ ರೇಂಜ್ ಆಗೋಗಿದೆ. ಈಗ ತಾವೀಗ ಯಂತ್ರ ಇಟ್ಕೊಂಡಿದೀನಿ ಅಂತ ಹೇಳಿದ್ರಲ್ಲ, ಅದ್ರ ಖರ್ಚಾಗಿರ್ಬೋದು ಅದಕ್ಕೆ ನಿರ್ವಹಣೆ ಆಗಿರ್ಬೋದು ಯಾವ ತರ ಸರಿದೂಗಿಸ್ತೀರ ಇದರಲ್ಲಿ ಸರ್? ನಮ್ದು ಇದು ಭದ್ರಾವತಿ ಮಂಜುನಾಥ್ ಆಗ್ರೋಟೆಕ್ ಮಿಷಿನ್ ಸ್ಟಾರ್ಟಿಂಗ್ ತಂದ್ಕಿಂತ ಇವತ್ತಿನವರೆಗೆ ಒಂದು ರಿಪೇರಿ ಬಂದಿಲ್ಲ. ಅದೇ 5ನೇ ವರ್ಷ 9-10 ಸಾವಿರ ಕ್ವಿಂಟಲ್ ಕಾಯಿ ಹೊಡೆದಿನಿ. ಆಮೇಲೆ ಮೈನರ್ ರಿಪೇರಿ ನಾನು ಸ್ವಲ್ಪ ಟೆಕ್ನಿಕಲ್ ಓದಿರೋದ್ರಿಂದ ನಾನೇ ಮಾಡ್ಕೊಂತೀನಿ. ಮೇಜರ್ ಏನು ಬಂದಿಲ್ಲ ಸರ್, ರಿಪೇರಿನೇ ಮಾಡಿಸಿಲ್ಲ. ಇನ್ನು ಗರ್ಭದ ಮಿಷಿನ್ ಅವೆಲ್ಲ ಅಲ್ಲೇ ಮಲ್ಲದೇ ತಂದಿದ್ದೀನಿ. ಯಾವ್ದು ಏನು ಪ್ರಾಬ್ಲಮ್ ಬಂದಿಲ್ಲ ಇವತ್ತಿನವರೆಗೂ. ಬೇರಿಂಗ್ ಎಲ್ಲ ಹೋದ್ರೆ ನಾವೇ ಹಾಕಂತೀವಿ, ಹಂಗಾಗಿ ಅವ್ರೇನು ಅವಶ್ಯಕತೆ ಇಲ್ಲ ಸರ್. ನಾವು ಯಾರನ್ನ ಇನ್ನೂ ಒಂದ್ರೂ ಫೋನ್ ಮಾಡಿ ಕರೆಸಿ ರಿಪೇರಿ ಮಾಡಿಸಿಲ್ಲ, ನಾನೇ ಮಾಡ್ಕೊಂಡಿದ್ದೀನಿ. ಎಷ್ಟು ವರ್ಷದಿಂದ ಈ ಒಂದು ಮಿಷಿನ್ ತಾವ್ ಇಟ್ಕೊಂಡಿರೋದು ಸರ್? ನಮ್ದೀಗ 5ನೇ ವರ್ಷ. 5ನೇ ವರ್ಷದಿಂದ ಒಂದ್ ಸರ್ತಿ ಬಂದು ಒಂದ್ ವೈಬ್ರೇಟರ್ ಒಂದು ಚೇಂಜ್ ಮಾಡ್ಕೊಂಡು ಕೊಟ್ಟೋದ್ರು. ಅಷ್ಟು ಬಿಟ್ಬಿಟ್ರೆ ಅದು ನ್ಯೂ ಆಲ್ಟ್ರೇಷನ್ ಆಗಿದೆ ಅಂತ ಅದೇ ರಿಪೇರಿ ಬಂದಿರಲಿಲ್ಲ. ಅಣ್ಣ ನ್ಯೂ ವರ್ಷನ್ ಐತಿ ಮಾಡ್ಕೊಂಡು ಕೊಟ್ಟು ಹೋಗ್ತಿವಿ ಫ್ರೀ ಆಗಿ ಅಂತ ಅವರೇ ಮಾಡಿದ್ದು. ಅದನ್ನ ಬಿಟ್ಟರೆ ಇನ್ನೇನು ರಿಪೇರಿ ಬಂದಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ ಸರ್ ಮಂಜುನಾಥ ಒಂದು. ಈಗ ಅನಿಸುತ್ತೆ ನಮಗೆ ತಾವ ಅಲ್ಲಿಂದ ಈ ಒಂದು ಮಿಷಿನ್ ತರಬೇಕು ಅಂತ ಬೇರೆಯವ್ರು ನೋಡಿದ್ದು ಅಥವಾ ತಾವೇ? ಸರ್ ನಾವು 2-3 ಕಂಪ್ನಿಗೆ ಹೋದ್ವಿ, ಆದ್ರೆ ಇರೋದ್ರಲ್ಲಿ ಗುಡ್ ಕ್ವಾಲಿಟಿ ಇದ್ದಿದ್ದು ಮಂಜುನಾಥ ಅಂತ ನಮ್ಮ ಮನಸ್ಸಿಗೆ ಅನ್ಸಿದ್ದು. ಒಬ್ಬೊಬ್ಬರು ರೈತರು ಒಂದಿಷ್ಟೇ ಇರುತ್ತೆ, ಒಬ್ಬರಿಗೆ ಟಾಟಾ ಕಂಪ್ನಿ ಇಷ್ಟಿರುತ್ತೆ, ಒಬ್ಬರಿಗೆ ಮಾರುತಿ ಕಂಪ್ನಿ ಇಷ್ಟಿರುತ್ತೆ, ಅವರವರ ಚಾಯ್ಸ್. ನಮ್ಮ ಮನಸ್ಸಿಗೆ ಸರ್ ಮಂಜುನಾಥ ಗುಡ್ ಕ್ವಾಲಿಟಿಲಿ ಆಗ್ಲಿ ಸುಲಿಗೆಲ್ಲ ಆಗ್ಲಿ ಜಿನ್ಯನ್ ಇದೆ ಸರ್ ಮಿಷಿನ್. ಹಂಗಾಗಿ ನಾವು ಮಂಜುನಾಥನೇ ತಂದ್ವಿ. ಅದ್ರದ್ದು ನಿರ್ವಹಣೆ ಖರ್ಚು ಬಗ್ಗೆ ಸರ್? ನಿರ್ವಹಣೆ ಖರ್ಚು ಗ್ರೀಸು ಆಯಿಲ್ ಬಿಟ್ರೆ ಇನ್ನೇನು ಖರ್ಚು ಮಾಡಿಲ್ಲ ಸರ್. ಒಂದೇ ಒಂದ್ಸತಿ ಬ್ಲೇಡ್ ಹಾಕ್ಸಿದ್ನಿ, ಬ್ಲೇಡ್ ಇನ್ನೊಂದು ಸವಿಲೇಬೇಕು, ಸವಿದೆ ಸವಿಯುತ್ತೆ. ಯಾವ ಮಿಷಿನ್ ಆದ್ರೆ ಅಷ್ಟು ಬಿಟ್ಟರೆ ಇನ್ನೇನು ಖರ್ಚು ಮಾಡಿಲ್ಲ. ಅಂದ್ರೆ ಕರೆಂಟು? ಕರೆಂಟು ಸರ್ ತಿಂಗಳ ಒಂದು 900-1,000 ರೂಪಾಯಿ ಬರುತ್ತೆ ಕರೆಂಟ್ ಬಿಲ್ಲು. ಇನ್ನೇನು ಡೀಸೆಲ್ ಪೆಟ್ರೋಲ್ ಮಿಷಿನ್ ಮಾಡಿಸೋದಕ್ಕಿಂತ ಕರೆಂಟ್ ಚೀಪ್ ಆಗುತ್ತೆ. ಬಟ್ ನೀವು ನಿಮ್ಮ ಒಂದು ಯಂತ್ರದಲ್ಲಿ ಉಳಿದಂತ ಬೇರೆ ರೈತರದ್ದು ತಾವು ಸುಲ್ ಕೊಡ್ತೀರ ಅಥವಾ ತಮ್ದು ತಾವು ಮಾಡ್ಕೊಂತ ಸರ್? ಅದು ನಾವು ಕಮರ್ಷಿಯಲ್ ಆಗಿ ಯಾರಿಗೂ ಬಾಡಿಗೆ ಹೊಡೆದಿಲ್ಲ, ನಮ್ಮ ಯೂಸ್ಗೆ ಮಾಡ್ಕೊಂತೀವಿ. ಅದೇ ಫ್ರೆಂಡ್ಸ್ ಅಂದ್ರೆ ಯಾರದಕ್ಕೂ ದುಡ್ಡು ಇಸ್ಕೊಳ್ಳಲ್ಲ ಸರ್, ವಿಶ್ವಾಸಕ್ಕೆ ಹಂಗೆ ಕಳಿಸ್ತೀವಿ. ಮಾಡ್ಬೋದು ಸರ್, ಅದನ್ನ ಕಮರ್ಷಿಯಲ್ ಮಾಡಿದ್ರೆ ಒಳ್ಳೆ ಲಾಭ ಇದೆ. 120-130 ರೂಪಾಯಿ ಕ್ವಿಂಟಲ್ ಕಾಯಿ ಹೊಡೆಸಿದ್ರು ಲಾಭ ಆಗುತ್ತೆ. ಆದ್ರೆ ನಮಗೆ ನಮಗೆ ಜಾಗದ ಅಭಾವ ಇರೋದ್ರಿಂದ ನಮ್ಮನೆಗೆ ನಾವು ಯಾರನ್ನು ಬಿಟ್ಕೊಳಲ್ಲ ಸರ್. ಈ ಒಂದು ಅಡಿಕೆ ಅದ್ರ ಮಾತ್ರ ಸ್ವಂತ ತೋಟದ್ದಾದ್ರೆ ಮರಕ್ಕೆ ಒಂದು ಎಕರೆಗೆ ಕಡಿಮೆ ಅಂದ್ರೆ 80-100 ರೂಪಾಯಿ ಖರ್ಚು ಮಾಡೇ ಮಾಡ್ತೀವಿ. ಎರಡೂವರೆ ಲಕ್ಷ ರೂಪಾಯಿ ಸೇವ್ ಆಗುತ್ತೆ. ಒಟ್ಟಲ್ಲಿ ಒಂದು ಅಡಿಕೆ ಮಾಡಿ ಒಂದು ಯಂತ್ರ ಇಟ್ಕೊಂಡು ತಾವು ಈ ಕೂಲಿ ಕಾರ್ಮಿಕರನ್ನ ಯಾವ ರೀತಿ ತಾವು ಅವಾಯ್ಡ್ ಮಾಡ್ಕೋತ ಹೋದ್ರಿ? ಸರ್, ಮೇಜರ್ ಬಂದ್ಬಿಟ್ಟು ಫಸ್ಟ್ ಕೈ ಸುಲಿಗೆ ಮಾಡಿಸ್ಬೇಕಾದ್ರೆ 40 ಕತ್ತರಿ ಡೈಲಿ ಕೂರರು. 40 ಕತ್ತರಿಗೆ 80-30 ಕೊಡಬೇಕಾಯ್ತು. ಕಡಿಮೆ ಅಂದ್ರೆ 30-40 ಜಾಗ ಬೇಕಿತ್ತು. ಆಮೇಲೆ ಗಂಟೆ ಒಂದ್ಸತಿ ಗೋಡ್ಸುರಿಯಕ್ಕೆ ಇಬ್ರು ಗಂಡಳು ಬೇಕಿತ್ತು. ಈಗ ಆ ಸಮಸ್ಯೆ ಇಲ್ಲ. ಈ ಮಿಷಿನ್ ಏನ್ ಮಾಡುತ್ತೆ, ಹಣ್ಗೋಟ ತೆಗೆದ್ಬಿಡ್ತೀವಿ ಸಪರೇಟ್ ಅಲ್ಲಿ. ಈ ಕತ್ತಿ ಬೈಗೆ ತೆಗಿಯುವಂತ ಗೋಟ್ನೆಲ್ಲ ಈ ಮಿಷಿನ್ ಸುಲಿಯುತ್ತೆ. ಹಂಗಾಗಿ ಲೇಬರ್ ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಇಬ್ರು ಎಣ್ಣೆ ಆದ್ರೆ ಸಾಕು. ಸಿಪ್ಪೆ ಲಿಫ್ಟಿಂಗ್ ಮಾಡ್ಕೊಂಡಿದೀವಿ, ಕಾಯಿ ಲಿಫ್ಟಿಂಗ್ ಮಾಡ್ಕೊಂಡಿದೀವಿ. ಕಾಯಿ ಸುರಿಯ ಕಾಳಿಲ್ಲ, ಸಿಪ್ಪೆ ಬಚ್ಚಕ ಕಾಳಿಲ್ಲ. ದುಂಡಿಂದ ಇಬ್ಬರು ಕೊಂಡೋಸ್ತೀವಿ. 800 ರೂಪಾಯಿನಲ್ಲಿ ಅವ್ರು ಹೆಚ್ಚು ಕಮ್ಮಿ ಡೈಲಿ 80 ಕ್ವಿಂಟಲ್ ಅಡಿಕೆ ರೇಖೆ ಮಾಡಾಕ್ತಾರೆ. ನಾವು ತೊಟ್ಟಮೂರ್ಸಲ್ಲ, ನಾವೇ. ಆಮೇಲೆ ಇನ್ನೊಂದು ಮಿಷಿನ್ ಇದೆ, ಆ ಮಿಷಿನ್ ಯಾಕೆ ತೊಟ್ಟಮೂರ್ ಇರುತ್ತೆ. ಹಂಗಾಗಿ ನಮಗೆ ಲೇಬರ್ 4 ಜನ 800 ವರ್ಷ 300-400 ಕ್ವಿಂಟಲ್ ಅಡಿಕೆ ರೆಡಿ ಮಾಡ್ತಾರೆ. ಒಟ್ಟಲ್ಲಿ ಈ ಒಂದು ಯಂತ್ರದಿಂದ ಲೇಬರ್ ಸಮಸ್ಯೆ ಕಡಿಮೆ ಮಾಡಬಹುದು ಸರ್? ಫುಲ್ ಕಡಿಮೆ ಆಗಿದೆ. ಡೈಲಿ ಒಂದು ಲೇಬರ್ ಕೊಟ್ಟು ಮಾಡಿಸ್ತೀನಿ ಅಂದ್ರೆ ಒಂದು 20-30 ರೂಪಾಯಿ ಕೂಲಿ ಬರೋದು. ಈಗ ಡೈಲಿ 8,000 ರೂಪಾಯಿ ಕೆಲಸ ಮುಗಿತಾ ಇದೆ. ಒಟ್ಟಲ್ಲಿ ತಮಗೆ ಖರ್ಚಿಗಿಂತ ಆದಾಯ ಹೆಚ್ಚು ನೋಡ್ತಾ ಇದೀರಾ? ಹ್ಞೂ ಸರ್, ಖರ್ಚಿಗಿಂತ ಆದಾಯ. ಮಿಷಿನ್ ಬಂದ್ಮೇಲೆ ಕೈ ಸುಲಿಯಕ್ಕಿಂತ ಉತ್ತಮ. ಆದ್ರೆ ಜನ ಕೈ ಸುಲಿಗೆ ಅಡಿಕೆ ಇಷ್ಟಪಡಿದ್ರೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಕೈ ಸುಲಿಗೆ ಮಾಡ್ಸಕ್ ಆಗಲ್ಲ. ಎಲ್ಲ ಊರಲ್ಲೂ ಇದೇ ಸಮಸ್ಯೆ, ನಮ್ದು ಒಬ್ಬರದೇ ಅಲ್ಲ. ಮ್ಯಾಜರ್ ಈಗ ಲೇಬರೇ ಇಲ್ಲ ಅಡಿಕೆ ಸುಲಿಯಕ್ಕೆ. ಜೊತೆಗೆ ಆಲೂಗಡ್ಡೆ ರಾಗಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್? ಆಲೂಗಡ್ಡೆ ಮೊದಲಿಂದಲೂ ಬೆಳಕ ಬಂದಿದ್ದೀವಿ. ನಾವು ಜಾಸ್ತಿ FL ಅಂತಂದು ಬರುತ್ತೆ, ಅದನ್ನ ಬಿಟ್ಟರೆ ಕೊಬ್ಬರಿ ಜ್ಯೋತಿ ನಾಟಿ ಅಂತೀವಿ. ಅವೆರಡೂ ಬೆಳೆಯೋದು. ಕೊಬ್ಬರಿ ಜ್ಯೋತಿ ಹಾಕಿದ್ದೀವಿ ಸರ್, ಒಳ್ಳೆ ಇಳುವರಿ ಬಂದಿದೆ. 100 ಕ್ವಿಂಟಲ್ ನಿರೀಕ್ಷೆ ಇಟ್ಟಿದ್ದೀನಿ ಸರ್. 8 ಕ್ವಿಂಟಲ್ ಆಲೂಗಡ್ಡೆ ಹಾಕಿದ್ದೀನಿ. ಚೆನ್ನಾಗಿದೆ ಆಲೂಗಡ್ಡೆ. ಇಲ್ಲಿಂದ ತಂದ್ರೆ ಬೀಜ ಇಲ್ಲ ಸರ್? ಆಸ್ತಾನೆ ತರ್ತೀವಿ ಸರ್. ಅದಕ್ಕೆಲ್ಲ ಬೀಜೋಪಚಾರ ಆಗಿರ್ಬೋದು, ಎಲ್ಲ ಯಾವ ತರ ಮಾಡ್ಕೋತೀವಿ? ಬೀಜೋಪಚಾರ ಸ್ಟಾರ್ಟಿಂಗ್ ಬಂದಾಗ ಹೆಚ್ಚಿ M45 ಅಂತ ಒಂದು ಕೆಮಿಕಲ್ ಬರುತ್ತೆ, ಅದನ್ನ ಫಂಗಸಿಡ್ಡು, ಅದನ್ನ ಹಾಕಿ ಮಿಶ್ರಣ ಮಾಡಿ ಒಂದ್ 4 ದಿವಸ ಬಿಟ್ಟು ಭೂಮಿಗೆ ಇದು ಮಾಡ್ತೀವಿ ಸರ್. ಅದನ್ನ ಬಿಟ್ಟರೆ ಸ್ಟಾರ್ಟಿಂಗ್ ಒಂದು 8 ಆಳು ಕೀಳ್ಬೇಕಾದ್ರೆ ಒಂದು 10 ಜನ ಅಷ್ಟೇ ಲೇಬರ್ ಬರೋದು. ಮತ್ತೆ ಜೀರಾ ಕಲ್ಟಿವೇಷನ್. ಭೂಮಿಗೆ ಏನೇನು ಗೊಬ್ಬರ ಕೊಟ್ಟರೆ ಆ ಟೈಮಲ್ಲಿ? ಸರ್, ನಾ ಸ್ಟಾರ್ಟಿಂಗ್ ಕೊಟ್ಟಿದ್ದು DAP ಫಸ್ಟ್ ಕೊಟ್ಟೆ 4 ಮೂಟೆ. ಅದಾದ್ಮೇಲೆ 15-15 2 ಮೂಟೆ ಕೊಟ್ಟೆ. ನೆಕ್ಸ್ಟ್ ಇನ್ನೊಂದ್ಸತಿಗೆ 14-21 ಒಂದು 4 ಮೂಟೆ ಕೊಟ್ಟೆ ಸರ್. ಟೋಟಲಿ ಕ್ವಿಂಟಲಿ 1 ಕ್ವಿಂಟಲ್ ಗೊಬ್ಬರ ಕೊಟ್ಟಿದ್ದೀನಿ. ಇಳುವರಿ ಮತ್ತೆ ಅದಕ್ಕೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಸರ್? ಅದ ಆಲೂಗಡ್ಡೆ ಇಬ್ಬರು ಬಂದ್ಬಿಟ್ಟು ಅಂಗಮಾರಿನೇ ಜಾಸ್ತಿ. ಅಂಗಮಾರಿ ಮಳೆಗಾಲ ಜಾಸ್ತಿ ಆದ್ರೆ ವೆದರ್ ಕೂಲ್ಡ್ ಆದ್ರೆ ಕರ್ಕ ರೋಗ ಅಂತ ಒಂದು ಬರುತ್ತೆ. ಅದಕ್ಕೆ ಫಂಗಸ್ ಇಟ್ಟು ಹೊಡಿಲೇಬೇಕು, ಹೊಡೆದೇ ಹೊಡಿತೀವಿ. ಒಂದು ಎಕರೆಗೆ ಒಂದು 35-40 ರೂಪಾಯಿ ಖರ್ಚು ಬರುತ್ತೆ ಸರ್. ಒಳ್ಳೆ ರೇಟ್ ಸಿಕ್ಕಿ ಇಳುವರಿ ಬಂದ್ರೆ ಒಂದು 1.5-2 ಲಕ್ಷ ರೂಪಾಯಿ ನಿರೀಕ್ಷೆ ಮಾಡಬಹುದು. ಡಿಪೆಂಡ್ ಅಪ್ ಆನ್ ರೇಟ್. ಯಾವ ಮಾರ್ಕೆಟಿಗೆ ಆಗ್ತಿರ್ತಾವೆ ಸರ್? ನಾವು ಜಾಸ್ತಿ ಬೆಂಗಳೂರು ತಪ್ಪಿ ಮೈಸೂರು 2 ಮಾರ್ಕೆಟಲ್ಲಿ APMC ಎರಡರಲ್ಲೊಂದು ಆಗ್ತೀವಿ ಸರ್. ಜಾಸ್ತಿ ಮೈಸೂರಿಗೆ ಹೋಗೋದು, ಮೈಸೂರೇ ಜಾಸ್ತಿ ಸರ್ ನಮ್ಮ APMC ಹೋಗೋದು. ತಾವೇ ತಗೊಂಡು ಹೋಗೋದು, ಇಲ್ಲಿಂದ ಬೇರೆಯವ್ರು ತಗೊಂಡು ಹೋಗ್ತಾರ? ಇಲ್ಲ ಸರ್, ನಾವೇ ತಗೊಂಡು ಹೋಗ್ತೀವಿ. APMC ನಾವೇ ಹೋಗ್ತೀವಿ. ಹಂಗಾಗಿ ನಮಗೆ ರಿಸ್ಕ್ ಏನ್ ಅನ್ಸಲ್ಲ. ಇಲ್ಲಿ ಯಾರನ್ನು ಕಾಯಷ್ಟು ಪೇಷನ್ಸ್ ಇರಲ್ಲ, ಹಂಗಾಗಿ ನಾವೇ ಹೋಗ್ತೀವಿ. ಊರಲ್ಲಿ ಏನು ಕೋಲ್ಡ್ ಸ್ಟೋರೇಜ್ ಇದೆ, ಅದು ಯಾವ ತರ? ಡೈರೆಕ್ಟ್ ಮಾರ್ಕೆಟ್ ಟೆಂಡರ್ ಬಿಡ್ತೀವಿ, ಟೆಂಡರ್ ಅಂತ ಬಿಲ್ ಆಗುತ್ತೆ. ಖರ್ಚು ಅಲ್ಲಿಂದೆಲ್ಲ ಎಷ್ಟಾಗಬಹುದು ಅಂತ ಹೇಳ್ತೀರಿ ಸರ್? ಟ್ರಾನ್ಸ್ಪೋರ್ಟ್ ಕೆಜಿಗೆ 1 ರೂಪಾಯಿ ಬೀಳುತ್ತೆ, ಕ್ವಾಲಿಟಿಗೆ 1 ರೂಪಾಯಿ ಬೀಳುತ್ತೆ. ಕೆಜಿಗೆ 2 ರೂಪಾಯಿ ಖರ್ಚು ಬಂದೇ ಬರುತ್ತೆ. ನಾವು ಮಾಡಿದ್ರು ಅಷ್ಟೇ, ಯಾರು ವ್ಯಾಪಾರಸ್ಥರು ಮಾಡಿದ್ರು ಕೆಜಿಗೆ 2 ರೂಪಾಯಿ ಬಂದೇ ಬರುತ್ತೆ ಖರ್ಚು. ಈ ಒಂದು ಆಲೂಗಡ್ಡೆ ಕ್ವಾಲಿಟಿ ಯಾವ ತರ ಮೇಂಟೈನ್ ಮಾಡ್ತೀರಿ? ಸೈಜ್ ಆಗಿರ್ಬೋದು, ಗೋಲಿ ಅಂತ ಬರ್ತವೆ, ಅದು ಸಪ್ರೇಟ್. ಈ ಒಡಕ ಅಂತ ಬರುತ್ತೆ, ಈ ಬಿರೆ ಬಂದಿರುತ್ತೆ ಆಲೂಗಡ್ಡೆ ಎಕ್ಸಸ್ ಆಗಿ ಈಗ ಕಗ್ದಲ್ಲಿ ಆ ಬಿರೆ ಹೊಟ್ಟಿರ್ತವೆ, ಅದನ್ನ ಇದಕ್ಕೆ ಒಳ್ಳೆ ಕ್ವಾಲಿಟಿ ಬರಲ್ಲ, ಸೆಕೆಂಡ್ಗೆ ಹೋಗುತ್ತೆ. ಅದು ದುಂಡು ಸೈಜ್ ಏನ್ ದಪ್ಪ ಇರುತ್ತೆ ಅದೆಲ್ಲ ಫಸ್ಟ್ ಕ್ವಾಲಿಟಿ ಆಲೂಗಡ್ಡೆ ಹೋಗುತ್ತೆ. ಅದಕ್ಕೆ ರೇಟ್ ಎಷ್ಟು ಫಿಕ್ಸ್ ಮಾಡ್ತಾರೆ, ಇದಕ್ಕೆ ಎಷ್ಟು ಮಾಡ್ತಾರೆ ಸರ್? ರಾಶಿ ಚೆನ್ನಾಗಿರೋ ಆಲೂಗಡ್ಡೆ ಒಳ್ಳೆ ಆಲೂಗಡ್ಡೆ ಆದ್ರೆ ಸರ್ ಮಾರ್ಕೆಟ್ ಇವತ್ತು 20-30-35 ರೂಪಾಯಿ ಇರ್ಬೋದು. ಈ ಗೋಲಿ ಎಲ್ಲ ಒಂದು 12-15 ರೂಪಾಯಿ ಹೋಗುತ್ತೆ. ಒಡಕ ಅನ್ನೋದು ಅದು ಅಷ್ಟೇ ಸರ್, ಕೌಟ್ ಲೆಕ್ಕ. ಅದು 15-18 ರೂಪಾಯಿ ತಾಂತಾರೆ. ಅದಕ್ಕಿದ್ಗು 10-15 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಮಾರ್ಕೆಟ್ ವ್ಯತ್ಯಾಸ ಇಲ್ಲ ಅಂದ್ರೆ ತಾವು ಬೆಳೆದಂತ ಬೆಳೆಗೆ ಒಳ್ಳೆ ಸೂಕ್ತವಾದ ಬೆಲೆ ಸಿಗುತ್ತೆ ಸರ್. ಇವತ್ತಿನ ರೇಟು ಇದೆ ಆಲೂಗಡ್ಡೆ ರೇಟ್ ಸಿಕ್ಕಿದ್ರೆ ರೈತರಿಗೆ ಲಾಸ್ ಆಗಲ್ಲ. ಅದು 10-8 ರೂಪಾಯಿ ಬಂತು ಅಂದ್ರೆ ಖರ್ಚು ಮಾಡಿದ್ಕೂ ಅದಕ್ಕೂ ಸರಿ ಆಗುತ್ತೆ. ಈ ವರ್ಷ ಈರುಳ್ಳಿ ಬೆಳೆದವರಿಗೂ ಅನುಕೂಲ ಆಗುತ್ತೆ, 70 ರೂಪಾಯಿ ಮಾರ್ಕೆಟ್ ಇದೆ ಅಂತಾರೆ ಬೆಂಗಳೂರು. ಈ ರೇಟ್ ಸಿಕ್ಕಿ ಎಕರೆಗೆ 80 ಕ್ವಿಂಟಲ್ ಬಂದ್ರೆ ಒಳ್ಳೆ ಇಳುವರಿ. 1 ಲಕ್ಷ ರೂಪಾಯಿ ಖರ್ಚು ಆದ್ರೂ ಒಂದು 8-7-56 4-4.5 ಲಕ್ಷ ರೂಪಾಯಿ ನಿರೀಕ್ಷೆ ಮಾಡಬಹುದು. ರಾಗಿ ಬಗ್ಗೆ ಸರ್, ರಾಗಿ ಇವತ್ತು ಕಮರ್ಷಿಯಲ್ ಬೆಳೆ ಆಗ್ಬಿಟ್ಟಿದೆ ರಾಗಿ. ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಪೆಡ್ ರೇಟ್ 4,000 ಚಿಲ್ಲರೆ ಮಾಡಿದಾರಂತೆ ಸರ್. 15-18 ಕ್ವಿಂಟಲ್ ರಾಗಿ ಬೆಳಬಹುದು ಎಕರೆಗೆ. ಮೊದಲು ಲೇಬರ್ ಕುಟ್ಟೆ ಕಟ್ ಮಾಡಿಸ್ಬೇಕಿತ್ತು, ಖರ್ಚು ಜಾಸ್ತಿ ಬರೋದು. ಈಗ ಮಿಷಿನ್ ಬಂದ್ರಿಂದ ಕಡಿಮೆ ಆಗಿದೆ ರೇಟ್ ಖರ್ಚುವೆ. ಒಳ್ಳೆ ಬೆಳೆ ಸರ್ ಆಗಿ ಇವತ್ತು ರೈತರಿಗೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಆದಾಯ ತರ ಬೆಳೆ ಅಂದ್ರೆ ರಾಗಿನೂ ಒಂದಾಗಿದೆ. ಈಗ ಮುಂದಿನ ದಿನದಲ್ಲಿ ಈ ಅಡಿಕೆಗೆ ಸ್ವಲ್ಪ ಡೌನ್ ಆಯ್ತು ರೇಟು ಅಂತ ಹೇಳ್ಪಟ್ವಿ. ಅಡಿಕೆಗೆ ಪರ್ಯಾಯವಾಗಿ ತಾವು ಯೋಚನೆ ಮಾಡಿರ್ತಕ್ಕಂಥದ್ದು ಮುಂದೆ ಏನ್ ಮಾಡಬೇಕು ಅಂತ? ಸರ್, ಅಡಿಕೆ ಬಿಟ್ಟರೆ ಅದರೊಳಗೆ ಮೆಣಸು ಬೆಳಿಬಹುದು, ಏಲಕ್ಕಿ ಬೆಳಿಬಹುದು, ಬಾಳೆ ಬೆಳಿಬಹುದು. ಮೂರಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಮಾಡಬಹುದು ಸರ್. ಆದ್ರೆ ಏಲಕ್ಕಿ ನಮ್ ಸೈಡ್ ಬೆಳೆದ ಡೌಟ್ ಅದೇ, ಮೆಣಸನ್ನು ಬೆಳಿಬಹುದು ಸರ್. ತಾವೇನಾದ್ರು ಮಾಡಬೇಕು ಅನ್ನೋದೇನು ಆಲೋಚನೆ? ಒಂದ್ಸ ಆಲೋಚನೆ ಇದೆ, ಸದ್ಯಕ್ಕೇನು ಅಡಕೆ ಮರ ದೊಡ್ಡದಾಗಿಲ್ಲ, ಹಂಗಾಗಿ ಮೆಣಸಾಗ ಬರಲ್ಲ. ಒಂದ್ 13-14 ವರ್ಷ ತೋಟ ಕಳಿತು ಅಂತಂದ್ರೆ ಅಡಿಕೆ ಮೆಣಸು ಸ್ಟಾರ್ಟ್ ಮಾಡ್ಬೋದು ಸರ್. ಮೆಣಸಿಗೆ ಆದಾಯ ಮೆಣಸಿನಲ್ಲೂ ಬರುತ್ತೆ, ಅಡಿಕೆಲ್ಲೂ ಬರುತ್ತೆ ಆದಾಯ, ಹಂಗಾಗಿ ನಡೆಯುತ್ತೆ ಸರ್. ಅಂದ್ರೆ ಅಡಿಕೆ ತಾವು ಇಷ್ಟೆಲ್ಲ ಬೆಳೆದಿದ್ದೀರಲ್ಲ, ಇದೇ ರೇಟ್ ಮೈಂಟೈನ್ ಆಗುತ್ತೆ ಅಂತೀರಾ? ಮುಂದೆ ಕಡಿಮೆ ಆಗ್ಬೋದು, ಈಗೆಲ್ಲ ಎಲ್ಲರೂ ಅಡಿಕೆ ಅಡಿಕೆ ಅಂತ ಇದಾರೆ, ಹೇಗಂತ ಹೇಳ್ತೀರಾ ರೈತರದ್ದು? ಸರ್, ನಮ್ಮ ಅಪ್ಪನ ಕಾಲದಲ್ಲಿ ಅಡಿಕೆಗೆ ಎಕರೆಗೆ 15 ಕ್ವಿಂಟಲ್ ಅಡಿಕೆ ಬೆಳೆಯರು, ಈಗ 6-7 ಕ್ವಿಂಟಲ್ ಬಂದಿವಿ. ಪ್ರಕೃತಿ ಸಾಥ್ ಕೊಡ್ತಿಲ್ಲ, ವರ್ಷ ವರ್ಷಕ್ಕೂ ಭೂಮಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಐತೆ, ಹಂಗಾಗಿ ಅಡಿಕೆ ಇಳುವರಿ ಕಡಿಮೆ ಆಗಿ ಆಗುತ್ತೆ. ಆಮೇಲೆ ಎಲ್ಲಾ ಕಡೆಲ್ಲೂ ಅಡಿಕೆ ಬರಲ್ಲ. ಈಗ ಹುಬ್ಳಿ ತನಕಲ್ಲೂ ಅಡಿಕೆ ಹಾಕಿದ್ರಿಂದ ಮಾಹಿತಿ ಇದೆ, ಅದೇ ಕಾರಣಕ್ಕೂ ಹುಬ್ಳಿ ಧಾರವಾಡ ಈ ಹಾವೇರಿ ಸೈಡು ಅಡಿಕೆ ಬೆಳೆಯಕ್ ಆಗಲ್ಲ ಸರ್. ಆ ಟೆಂಪರೇಚರ್ ಅಡಿಕೆ ಗಿಡ ಫಸಲನೇ ಬಿಡಲ್ಲ, ಬೊಂಬಳಿಸಿ ಇದೋಗ್ತವೆ. ಎಕರೆಗೆ 15-20 ಕ್ವಿಂಟಲ್ ಅಡಿಕೆ ಕಾಯಿ ಕೊಯ್ಯಕ್ ಆಗಲ್ಲ, ಅವ್ರು ಲೆಕ್ಕ ಮಾಡಿ ಒಂದಿಸ್ ಕೈ ಬಿಡ್ತಾರೆ. ಯಾಕೆಂದ್ರೆ ಆಮೇಲೆ ನೀರಾವರಿ ಇಲ್ಲ ಅವರಿಗೆ. ಮೇಜರ್ ಅಡಿಕೆಗೆ ಉಪ್ಪು ನೀರು ಇರಬಾರ್ದು, ಸಿಹಿ ನೀರು ಬೇಕು. ಸಾಲ್ಟ್ ವಾಟರ್ಗೆ ಅಡಿಕೆ ಯಾವುದೇ ಕಾರಣಕ್ಕೂ ಬರಲ್ಲ, ಸಾಲ್ಟ್ ವಾಟರ್ ಜಾಸ್ತಿ ಆ ಕಡೆ, ಹಂಗಾಗಿ ಅಡಿಕೆ ಬರಲ್ಲ ನಿರೀಕ್ಷೆ ಇದೆ. ಪುಟ್ಟಲ್ಲಿ ತಾವು ಪರ್ಯಾಯವಾಗಿ ಮುಂದೆ ಬೇರೆ ಕೂಡ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೆ? ಹ್ಞೂ ಸರ್, ಪರ್ಯಾಯವಾಗಿ ಅಡಿಕೆ ಒಳಗೆ ಮೆಣಸು ಬೆಳಿಬಹುದು ಅನ್ನೋದು ನಿರೀಕ್ಷೆ ಇದೆ. ಅದನ್ನ ಬಿಟ್ಟರೆ ಬಾಳೆ ಬೆಳಿತೀವಿ, ಬಾಳೆನೂ ಒಳ್ಳೆ ಆದಾಯ ಮೊದಲನೇ. ಇವಾಗ 85 ರೂಪಾಯಿ ಕೆಜಿ ಇರ್ಬೇಕು ಬಾಳೆ. ಇವಾಗ ಯಾವ್ದು ಹಾಕಿರುತ್ತಾ ಬಾಳೆ? ಸರ್, ಏಲಕ್ಕಿ ಬಾಳೆ, ವೈಟು ಬುಟ್ ಬಾಳೆ ಅಂತೀವಿ ನಾವು, ಏಲಕ್ಕಿ ಬಾಳೆ ಅಂತಿರೋದಕ್ಕೆ, ಅದನ್ನೇ ಸರ್ ಬೆಳೆದಿರೋದು. ಅದೆಷ್ಟು ಬಂತು ಸರ್? ನಮ್ದು 15-18 ಕೆಜಿನ ಬೆಳೆದ್ವಿ, 8 ಕೆಜಿ ಅವರೇಜ್ ಕಟ್ಟಿದೀನಿ ಸರ್. ಅವರೇಜ್ ಅಂದ್ರೆ 8-9 ಕೆಜಿ ಸ್ಟಾರ್ಟ್ ಆಗುತ್ತೆ. ಈಗ ಹಬ್ಬಗಳ ವಾತಾವರಣ, ಈಗ ಏನಾರು ತಾವು ಬೆಳೆದಿರೋದು ಏನಾರು ಸರ್? ಈಗ ಅದು ನಿರಂತರ ಸರ್, ಬಾಳೆ ಒಂದೇ ಕಟಾವಿ ಬರೋದಲ್ಲ ಸುಳ್ಳದು, ಅದು ನಿರಂತರ ವಾರ ವಾರ ಈ ಒಂದ್ ಬಿಡ ಈ ಬಾರ್ ಬಂದಿರೋದಲ್ಲ, ನೆಕ್ಸ್ಟ್ ಬಾರ್ ಬಂದಿರುತ್ತೆ. ಯಾವ್ದೇ ಕಾರಣಕ್ಕೂ ಒಂದು ತಿಂಗಳೊಳಗೆ ಅಷ್ಟು ಕಟಾವ್ ಆಗಲ್ಲ. ಮಿನಿಮಮ್ ಒಂದ್ಸತಿ ಮಾದೇ ಹೊರಡ್ತು ಅಂದ್ರೆ ಮಿನಿಮಮ್ 3-4 ತಿಂಗಳಿಂದ 4 ತಿಂಗಳು ಕಟಾವ್ ಇದ್ದೇ ಇರುತ್ತೆ, ಒಂದೇ ಸತಿ ಕಟಾವಿ ಬರಲ್ಲ ಬಾಳೆ. ಎಷ್ಟು ಸಸಿ ಹಾಕಿದಿರ ತಾವು ಸರ್? ನಮ್ ಫಸ್ಟ್ ಒಂದ್ 3,000 ಇತ್ತು, ಆ ಬಾಳೆ ತೇಲ್ತು, ಈಗೊಂದು 900 ಗುಣ ಇದೆ ಸರ್. ಈಗ ಫಸ್ಲು ಬರ್ತದೆ ಸರ್? 900 ಗುಣಲ್ಲಿ ಒಂದು 380 ಸ್ಟಾರ್ಟ್ ಆಗಿದಾವೆ. ಈ ರೇಟ್ ಜಾಸ್ತಿ ಆದ್ರಿಂದ ಕಳ್ಳರು ಕಟ್ಟ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ, ಹಂಗಾಗಿ ಅಷ್ಟು ನಮಗರ್ಧ ಅವ್ರಿಗರ್ಧ ಆಗಿದೆ. ಅದನ್ನೆಲ್ಲ ಯಾವ ತರ ನಿರ್ವಹಣೆ ಮಾಡಲ್ಲ ಕಳ್ಳರಿಗೆ? ಇಲ್ಲ ಸರ್, ರಾತ್ರಿ ಹೊತ್ತಾಗ ಮಲಗಕ್ ಆಗಲ್ಲ, ಹಂಗಾಗಿ ಈಗ ತಿಂದಿದ್ದ ಅವ್ರದ್ದು ಉಳ್ಕೊಂಡಿದ್ ನಮ್ದಂಗೆ ಪರಿಸ್ಥಿತಿ ಅದೇ ಸರ್. ಒಟ್ಟು ಖರ್ಚು ಹೋದ್ರು ನಿಮ್ಗೆ ಆದಾಯ ಬಂದೇ ಬರ್ತದ್ರಲ್ಲಿ ಸರ್? ಬಾಳೆ ಯಾವತ್ತೂ ಲಾಸ್ ಆಗಲ್ಲ ರೈತರಿಗೆ, ಅಡಿಕೆ ಆದ್ರೂ ಲಾಸ್ ಆದ್ರೂ ಆಗ್ಬೋದು, ಬಾಳೆ ಯಾವತ್ತೂ ಲಾಸ್ ಆಗಲ್ಲ, ಯಾಲ್ಕರಿ ಹಸು ಇದ್ದಂಗ. ಅದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ, ಈ ಕೃಷಿ ಮಾಡಿ ತಾವು ಎಲ್ಲ ಕೆಲಸ ಎಲ್ಲ ಬಿಟ್ಟು ಕೃಷಿ ಮೇಲೆ ಆಸಕ್ತಿ ಇದ್ದು ಏನು ತಮ್ಗೇನು ತೊಂದರೆ ಆಗಿಲ್ಲ ಸರ್? ನಾವು ಕೃಷಿ ಬಂದ ಮೇಲೆ ಇರೋದು ಸರ್, ಕೆಲಸ ಮಾಡ್ಬೇಕಾದ್ರೆ ಹೊರಗಡೆ ಏನು ಅಂತ ಆದಾಯ ನಿರೀಕ್ಷೆ ಇರಲ್ಲ. ತಿಂಗಳು ಒಂದ್ಸಲ ತಿಂಗಳು ಕಾಯ್ಬೇಕಿತ್ತು, ಅದ್ ಕೊಟ್ಟಾಗ ಅಲ್ಲಿ ಸೆಟ್ಲ್ಮೆಂಟ್ ಕರೆಕ್ಟ್ ಆಗೋದು, ನಿರಂತರ ಆದಾಯ ಎಲ್ಲ ಚೆನ್ನಾಗಿದೆ ಸರ್ ಇಲ್ಲಿ ವ್ಯವಸಾಯ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕೇಳ್ತಕ್ಕಂಥವ್ರು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ವ್ಯವಸಾಯ ಮಾಡಿದ್ರೆ ರೈತನೇ ಸರ್ ರಾಜ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ರಿ. ಬೆಂಗಳೂರು ವಲಸೆ ಹೋಗೋದು ಬಿಟ್ಟು ರೈತರಾಗಿ ಬೆಳೆದ್ರೆ ಎಲ್ಲರಿಗೂ ಇಲ್ಲಿ ಆದಾಯ ಮೂಲ ಬೇಕಾದಷ್ಟಿದೆ. ಆದ್ರೆ ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಹೈನುಗಾರಿಕೆ ಕೂಡ ನಾವು ನೋಡಿದ್ವಿ, ಏನೇನ್ ಮಾಡಿದಿರ ಹೈನುಗಾರಿಕೆ ಸರ್? ಹೈನುಗಾರಿಕೆ ನಮ್ಮ ಒಂದು HF ಒಂದು 3 ಇದೆ, ಆದ್ರೆ ಇವತ್ತಿನ ಬೂಸ ರೇಟ್ ಅಲ್ಲಿ ಲಾಸ್ ಬರುತ್ತೆ ಲೆಕ್ಕ ಮಾಡಿದ್ರೆ. ಯಾಕಂದ್ರೆ 600 ರೂಪಾಯಿ ಹೋದ್ರೆ ರಾಗಿ ಹುಲ್ ಆಗಿದೆ, 600 ರೂಪಾಯಿ ಒಂದು ಹಸಿಗೆ 1.5 ಆಗಲ್ಲ, 600 ಪ್ಲಸ್ ಒಂದು ಫೀಡಿಂಗ್ ಒಂದು 300-350 ರೂಪಾಯಿ ಅಂತಂದ್ರೆ 750 ರೂಪಾಯಿ ಖರ್ಚು ಬಂತು. ಒಂದು ಹಸು 750 ರೂಪಾಯಿ ಹಾಲು ಕೊಡೋದು ಅಲ್ಲಿ ಸರಿಯಾಗುತ್ತೆ. ಆದ್ರೆ ಏನ್ ಪ್ಲಸ್ ಅಂದ್ರೆ ರೈತರಿಗೆ ಹಸು ಯಾಕೆ ಸಾಕ್ಬೇಕು ಅಂದ್ರೆ ಕೊಟ್ಟಿಗೆ ಗೊಬ್ಬರ ತೋಟಕ್ಕೆ ಬೇಕು ಅನ್ನೋ ಉದ್ದೇಶಕ್ಕೆ ಹೈನುಗಾರಿಕೆ ಮಾಡ್ಬೇಕು. ಕಮರ್ಷಿಯಲ್ ಆಗಿ ಮಾಡ್ತಿದ್ರೆ ಲಾಭ ನಿರೀಕ್ಷೆ ಮಾಡಕ್ ಆಗಲ್ಲ ಸರ್ ಹೈನುಗಾರಿಕೆ. ಈಗೇನು ಮತ್ತೆ 1 ರೂಪಾಯಿ ಕಡಿಮೆ ಹಾಲಿಗೆ ರೇಟ್ ಕಡಿಮೆ ಅಂತ ಕೇಳ್ಬಿಟ್ಟು ಯಾವ ತರ ಅಂತ ಸರ್? ಮಳೆಗಾಲ ಬಂದ್ರೆ ಕಾಮನ್ ಅದು, ಮಳೆಗಾಲದಲ್ಲಿ ಹಸಿ ಮೇವಿಗೆ ಹಾಲು ಜಾಸ್ತಿ ಆಗಿ ಆಗುತ್ತೆ, ಅವಾಗ ರೇಟ್ ಡೌನ್ ಆಗ್ಲೇಬೇಕು, ಆಗಿ ಆಗುತ್ತೆ. ಅದನ್ನ ಅದು ಏನು ಮಾಡಕ್ ಬರಲ್ಲ ಸರ್. ಅದು ಎಷ್ಟು ಲೀಟರ್ ಹಾಲು ಬರುತ್ತೆ ಅಂತೀರಾ ಸರ್? ಒಂದು HF ಡೈಲಿ 20 ಲೀಟರ್ ಹಾಲು ಕರೆಯುತ್ತೆ. ಕಡಿಮೆ ಅಂದ್ರೆ ಕೆಜಿಗೆ 1/2 ಕೆಜಿ ಬೂಸಾ ಕೊಡ್ಬೇಕು, 10 ಕೆಜಿ ಬೂಸಾ ಅಂತಂದ್ರೆ 350 ರೂಪಾಯಿ ಕಿತ್ಕೊಂಡೋಯ್ತು. ಇನ್ನು ಡೈರಿಗೆ ಹಾಕಿ ಆದ್ರೆ ಲೋಯೆಸ್ಟ್ ಎನಫ್ ಅದು ಇದೊಂದು ತಿಂಗಳಿಗೆ 2-3 ಮಾಡೇ ಮಾಡ್ತಾರೆ. ಹಂಗಾಗಿ ಹೈನುಗಾರಿಕೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಸರ್. ಮಾಡಬಹುದು, ಆದ್ರೆ ಲಾಭ ನಿರೀಕ್ಷೆ ಜಾಸ್ತಿ ಇಡಕ್ ಬರಲ್ಲ. ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಹಸುಗಳಲ್ಲಿ ಬೆಳಗ್ಗೆ 8 ಲೀಟರ್ ಸಂಜೆ 8 ಲೀಟರ್ ಅಂತ ಸರ್? ನಮ್ಮ ಹಸಿನಲ್ಲಿ ಬೆಳಗ್ಗೆ ಒಂದೊಂದು 6-6 ಲೀಟರ್ ಕೊಡುತ್ತೆ. ಒನ್ ಟೈಮ್ ಡೈರಿ ಹಾಕ್ತಿವಿ, ಒನ್ ಟೈಮ್ ಮನೆ ಇಡ್ಕಂತೀವಿ ಸರ್ ಅಷ್ಟೇ. ನಾವು ಬೂಸ ಏನು ಹಾಕಲ್ಲ, ಮನೆಯಲ್ಲೇ ಜೋಳ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಹಾಕ್ತಿವಿ ಅಷ್ಟೇ ಸರ್. ಒಟ್ಟಾರೆಯಾಗಿ ಹೈನುಗಾರಿಕೆಯಲ್ಲಿ ತಮ್ಗೇನು ಅಂತ ಆಸಕ್ತಿನೂ ಇಲ್ಲ, ಅದ್ರ ನೀನ್ ಸುಮ್ಮನೆ ಗೊಬ್ಬರಕ್ಕೆ ಇಟ್ಕೊಂಡಿರೋದು? ಸರ್, ನಾವು ಗೊಬ್ಬರಕ್ಕೆ ಜಾಸ್ತಿ ಸರ್, ಮ್ಯಾಕ್ಸಿಮಮ್ ನಾಟಿ ಹಸು ಯೂಸ್ ಮಾಡ್ತಾ ಇದೀವಿ ನಾವು. HF ಕಡಿಮೆ ಮಾಡಿ ನಾಟಿ ಹಸಿಗೆ ಕನ್ವರ್ಟ್ ಆಗ್ತಾ ಇದೀವಿ ಸರ್. ನಾವು ನಾಟಿ ಹಸು ಎಷ್ಟು ಮಾಡಿದಿರ ಈಗ? ನಾಟಿ ಹಸಿಗೆ 2 ದಿವಸ, ಇನ್ನೊಂದು 2 ಹುಡುಕ್ತಾ ಇದೀವಿ, ಸಿಕ್ಕಿಲ್ಲ. ಯಾವ್ದಾವ್ದು ಹಸುಗಳು ಇಟ್ಕೊಂಡಿರ್ತಾವ ಸರ್? ನಮ್ದು ಮಲ್ನಾಡ್ ಗಿಡ್ಡ ಒಂದಿದೆ, ಒಂದು ಅಮೃತ್ ಮಲ್ ಇದೆ. ಇಲ್ಲಿಂದ ತಗೊಂಬಂದ್ರಿ ಸರ್? ಇಲ್ಲೇ ಅಮೃತ್ ಮಲ್ ಅಜ್ಜಮೃತ್ ತಂದೆ, ಮಲ್ನಾಡ್ ಗಿಡ್ಡ ಶಿವಮೊಗ್ಗ ಸೈಡ್ ಹೋಗಿ ತಂದಿದ್ವಿ. ಅಂದ್ರೆ ಕ್ರಾಸ್ ಅಥವಾ ನಾಟಿನೇ ತಂದಿದ್ದು? ಇಲ್ಲ ಸರ್, ಕ್ರಾಸ್. ಪ್ಯೂರ್ ನಾಟಿ ಸಿಗ್ಬೇಕು ಅಂದ್ರೆ ಇನ್ನು 2-3 ವರ್ಷ ಕಷ್ಟ ಪಡಬೇಕು. ಒಳ್ಳೇದು ಹರೀಶ್ ಅವರೇ, ತಮ್ಮ ಒಂದು ಕೃಷಿ ಅನುಭವವನ್ನ ಸವಿಸ್ತಾರವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೂ ಅಜ್ಜಂಪುರ ತಾಲೂಕು ಕೊರಟಿಗೆರೆ ಗ್ರಾಮದ ರೈತರಾದ ಹರೀಶ್ ಕೆಎನ್ ಅವರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ ಎಂ ಮಹೇಶ್. ಈಗ ಕೇಳೋಣ ತೋಟಗಾರಿಕಾ ಮೇಳ 2024 ಕಾರ್ಯಕ್ರಮ ನಡೀತಾ ಇದೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ನಾನು ಡಾಕ್ಟರ್ ಆರ್ ಸಿ ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳಿಕೊಂಡಿದ್ದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೂ ಕೃಷಿ ಮತ್ತು ಸಂಬಂಧಿತ ಅಭಿವೃದ್ಧಿಗಳ ಸಹಯೋಗದೊಂದಿಗೆ ಕೃಷಿ ತೋಟಗಾರಿಕಾ ಮೇಳವನ್ನು ನಾವು ಇಲ್ಲಿ ಆಯೋಜಿಸಲಿದ್ದೇವೆ. ಈ ವರ್ಷದ